ರೈತ ಬಂಧುವರೇ, ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ತೆಂಗಿನ ಮೌಲ್ಯವರ್ಧಿತ ಉತ್ಪನ್ನಗಳ ತಯಾರಿಕೆಯಲ್ಲಿನ ಅನುಭವ ಕುರಿತಂತೆ ಅರಸೀಕೆರೆ ತಾಲೂಕು ಕರಗುಂದ ಗ್ರಾಮದ ಯುವ ಕೃಷಿಕ ಹಾಗೂ ಉದ್ಯಮಿ ಕೆಬಿ ಮಧು ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗವನ್ನ ಪ್ರಸಾರ ಮಾಡುತ್ತಿದ್ದೇವೆ, ಬನ್ನಿ ಆಲಿಸೋಣ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಅರಸೀಕೆರೆ ತಾಲೂಕಿನ ಕರಗುಂದ ಗ್ರಾಮದ ಪ್ರಗತಿಪರ ಕೃಷಿಕರು ಹಾಗೂ ಯುವ ಉದ್ಯಮಿಯಾದ ಕೆಬಿ ಮಧು ಅವರು ನಮ್ಮೊಂದಿಗೆ ಇದ್ದಾರೆ. ಮಧು ಅವರ ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಅವರು ಕಂಪ್ಯೂಟರ್ ಸೈನ್ಸ್ ಅನ್ನ ಓದಿದಂಥವ್ರು. ಕಂಪ್ಯೂಟರ್ ಸೈನ್ಸ್ ಅನ್ನ ಓದಿ ಕೃಷಿ ಮಾಡಬೇಕು ಅಂತ ಹೇಳಿ ಮನೆಗೆ ಬಂದು ಕೃಷಿಯನ್ನ ಪ್ರಾರಂಭ ಮಾಡಿದ್ದು. ಕೃಷಿಯ ಜೊತೆಗೆ ಒಂದಷ್ಟು ಉದ್ಯಮವನ್ನು ಕೂಡ ಮಾಡಬೇಕು ಅಂತ ಹೇಳಿ ಕೃಷಿ ಆಧಾರಿತ ಉದ್ಯಮವನ್ನ ಸ್ಥಾಪನೆ ಮಾಡಿ ಅದನ್ನ ಮುನ್ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಸುಮಾರು ಒಂದು 4.5 ಎಕರೆಯಷ್ಟು ತೆಂಗಿನ ತೋಟ ಇದೆ. ಆ ತೆಂಗಿನ ತೋಟದಲ್ಲಿ ಬರುವಂತಹ ಉತ್ಪನ್ನಗಳನ್ನ ತೆಂಗಿನಿಂದಲೇ ಬೇರೆ ಬೇರೆ ತರಹದ ಉತ್ಪನ್ನಗಳನ್ನ ತಯಾರಿಸುವ ಮೂಲಕ ಮತ್ತೆ ಅದನ್ನ ಮಾರಾಟ ಮಾಡುವ ಮೂಲಕ ತಮ್ಮ ಬದುಕನ್ನ ಅವರು ಕಟ್ಟಿಕೊಂಡಿರ್ತಕ್ಕಂಥದ್ದು. ಏನೆಲ್ಲ ಮಾಡಿದ್ರು, ಯಾಕೆ ಮಾಡಿದ್ರು, ಹೇಗೆಲ್ಲ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಈಗ ಅವರಿಂದಾನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ತೆ ಮಧು. ನಮಸ್ಕಾರ. ಮಧು, ಎಷ್ಟು ವಯಸ್ಸು ನಿಮಗೆ? ನಮ್ಗೆ ಇವಾಗ 33 ವರ್ಷ. ಏನು ಓದಿದ್ರಿ? ನಾನು MCA ಮಾಡಿದ್ದು. MCA ಮಾಡಿದ್ಮೇಲೆ ಸಾಫ್ಟ್ವೇರ್ ಅಲ್ಲಿ 8 ಇಯರ್ಸ್ ವರ್ಕ್ ಮಾಡಿದೆ ಬ್ಯಾಂಕಿಂಗ್ ಇಂಡಸ್ಟ್ರಿಯಲ್ಲಿ. ಅದಾದ್ಮೇಲೆ ನನಗೆ ಒಂದು ನಾನೇ ಒಂದು ಸ್ಟಾರ್ಟ್ಅಪ್ ಮಾಡಬೇಕು, ಆಂಟರ್ಪ್ರಿನೋರ್ಶಿಪ್ ಇಂಟ್ರೆಸ್ಟ್ ಇದ್ದಿದ್ರಿಂದ ಒಂದು 4 ವರ್ಷದ ಹಿಂದೆ ನಾನು ಕೆಲಸ ಮಾಡ್ತಾನೆ ಇದನ್ನ ಪ್ರಾರಂಭ ಮಾಡಿದ್ದು. ತೆಂಗಿನ ನನ್ನ ಸಂಸ್ಥೆ ಹುಟ್ಟಿದ್ದು ಎಲ್ಲ ನಾವು ಇಲ್ಲಿ ಕರಗುಂದ ಅನ್ನೋ ಗ್ರಾಮ ಅರಸೀಕೆರೆ ತಾಲೂಕಲ್ಲಿ. ತಂದೆ ಮೂಲತಃ ಕೃಷಿಕರು. ಹಾಗಾಗಿ ನಮ್ಮ ಈ ಚೈಲ್ಡ್ಹುಡ್ ಡೇಸ್ ಎಲ್ಲ ಸ್ಕೂಲಿಂದ ಬಂದಾಗ ಅಥವಾ ಸಮ್ಮರ್ ವೆಕೇಷನ್ನು ಎಲ್ಲ ನಾವು ಆ ತೋಟದಲ್ಲಿ ತಂದೆ ಜೊತೆ ಈ ತೆಂಗಿನ ತೋಟ ಅಲ್ಲಿ ಕಳೀತಾ ಇದ್ವಿ. ಕಳಿಬೇಕಾದ್ರೆ ಒಂದು ರೈತರ ಒಡನಾಟ, ರೈತರ ಕಷ್ಟಗಳು ಅದೆಲ್ಲ ಇತ್ತು. ನಾವು ಓದಾದ್ಮೇಲೆ ಏನಾರ ಮಾಡಬೇಕು, ನಂದೆ ಒಂದು ಸ್ಟಾರ್ಟ್ಅಪ್ ಮಾಡಬೇಕು ಅಂದಾಗ ನನಗೆ ಅವತ್ತನ್ಸಿದ್ದು ಸಮಥಿಂಗ್ ರಿಲೇಟೆಡ್ ಟು ಅಗ್ರಿಕಲ್ಚರ್ ಅಥವಾ ಆಗ್ರಿ ಪ್ರೊಡ್ಯೂಸ್, ಆ ರೈತರಿಗೆ ಹೆಲ್ಪ್ ಆಗೋದು ಏನಾರ ಮಾಡಬೇಕು ಅಂತ ಒಂದು 3 ವರ್ಷ 4 ವರ್ಷ ಹಿಂದೆ ಒಂದು ಕೃಷಿ ಪದ್ಧತಿ ಕಲಿತೆ. ZBNF ಅಂತ, ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್, ಸ್ಪಾಳೇಕರ್ ಅವ್ರ ಮೆಥಡ್. ನಮ್ಮಲ್ಲಿ ಏನಂದ್ರೆ ಇಲ್ಲಿ ಎಲ್ಲರೂ ಏಕಬೆಳೆ ಪದ್ಧತಿ ಬೆಳಿತೀವಿ. ಎಲ್ಲ ತೆಂಗು ಅಂದ್ರೆ ಫುಲ್ಲು ಖಾಲಿ ತೆಂಗಿನ ಫ್ಲಾಟ್ ಇರುತ್ತೆ, ಇಲ್ಲ ಅನ್ನೋದ್ರೊಳಗೆ ಟೊಮೆಟೊ ಬೆಳೆದ್ರೆ ಎಲ್ಲ ಟೊಮೆಟೊ ಬೆಳಿತಾರೆ. ಈ ಬಹುಮಾಡಿ ಪದ್ಧತಿನ ಕಲ್ತ ಮೇಲೆ ಅದನ್ನ ಹೇಳ್ಬೇಕು. ಸೊ ಅದು ಒಂದು ಸುಸ್ಥಿರ ಆದಾಯನ ಕ್ರಿಯೇಟ್ ಮಾಡುತ್ತೆ ರೈತಂಗೆ. ಅದನ್ನ ಟೀಚ್ ಮಾಡ್ಬೇಕು ಅಥವಾ ಹೇಳ್ಕೊಡ್ಬೇಕು ಅಂತ ಬಂದಾಗ, ಬಿಕಾಸ್ ಏನಕ್ಕೆ ಅಂದ್ರೆ ಇಲ್ಲಿ ರೈತರಿಗೆ ಅಪ್ಸ್ಕಿಲ್ ಮಾಡೋರು ಯಾರು ಇರಲಿಲ್ಲ ಒಂದು ನ್ಯಾಚುರಲ್ ಮೆಥಡ್ ಅಲ್ಲಿ ಹೇಳೋದು. ಅವಾಗ ನನಗೆ ಕಂಡಿದ್ದೇನು ಅಂದ್ರೆ ಮೋಸ್ಟ್ ಆಫ್ ದ ಯಂಗ್ ಫಾರ್ಮರ್ಸ್ ಏನಂತ ಹೇಳ್ತೀವಿ, ಮುಂದಿನ ಬೆಳೆ ಬೆಳೆಯೋರು, ಅವ್ರು ಯಾರು ಇವತ್ತು ಕೃಷಿಯಲ್ಲಿಲ್ಲ, ಒಂದು ಸುಸ್ಥಿರ ಆದಾಯ ಕ್ರಿಯೇಟ್ ಮಾಡ್ಕೊಳಕ್ ಆಗ್ತಿಲ್ಲ ಹಳ್ಳಿಯಲ್ಲಿ. ದೇ ಆಲ್ ಮೈಗ್ರೇಟೆಡ್ ಟು ಸಿಟೀಸ್ಗೆ ಒಂದು ಯಾವ್ದೋ ಜಾಬ್ಗೆ. ಅದಕ್ಕೆ ಅವತ್ತನ್ಸಿದ್ದು ಒಂದು ಅವ್ರಿಗೆ ಹೇಳ್ಕೊಡ್ಬೇಕು, ಇಲ್ಲಾಂದ್ರೆ ಒಂದು ವ್ಯಾಲಿಡೇಷನ್ ಮಾಡಬೇಕು. ವ್ಯಾಲಿಡೇಷನ್ ಮಾಡಿದ್ರೆ ಆ ರೈತನ ಒಟ್ಟಿಗೆ ಮಾಡ್ಬೇಕು ಎಲ್ಲರೂ ಅನ್ಸಿದಾಗ. ಸೊ ಈ ತೆಂಗಿನ ನನ್ನ ಸಂಸ್ಥೆ ಸ್ಟಾರ್ಟ್ ಮಾಡಿದೆ. ನಾವು ವರ್ಜಿನ್ ಕೊಕೊನೆಟ್ ಆಯಿಲು ಪ್ರಥಮವಾಗಿ ಸ್ಟಾರ್ಟ್ ಮಾಡಿದ್ದು, ಬಿಕಾಸ್ ಅದು ಸ್ವಲ್ಪ ಆದರೂ ರಿಸರ್ಚ್ ಮಾಡಿದೆ, ಅದು ಎಷ್ಟು ತುಂಬ ಹೆಲ್ಪ್ಫುಲ್ ಅಂದರೆ ಆ ತೆಂಗಿನ ಎಣ್ಣೆ ತಾಯ ಎದೆ ಅಲಸ್ತೆ ಶ್ರೇಷ್ಠವಾದ ಗುಣ ಇದೆ ಅದಕ್ಕೆ. ಆ ಒಂದು ಥೈರಾಯ್ಡ್ ಗುಣ ಮಾಡೋದಿರ್ಬೋದು, ಅಲ್ಝೈಮರ್ಸ್ ಇರ್ಬೋದು, ತೂಕ ಇಳಿಸ್ಕೊಳೋದಕ್ಕೆ, ಬಾಡಿ ವೆಯ್ಟ್ನ ಕಮ್ಮಿ ಮಾಡ್ಕೊಳೋದಕ್ಕೆ, ಕೆಲವರು ಬಾಯಿಗೆ ಹಾಕೊಂಡು ಬಾಯಿ ಮಕ್ಕಳು ಸಿದ್ ಮಾಡ್ತಾರೆ, ಆಯಿಲ್ ಪುಲ್ಲಿಂಗ್ ಮಾಡ್ತಾರೆ, ಇದಕ್ಕೆಲ್ಲ ತುಂಬ ಗುಣ ಇತ್ತು. ಸೊ ಅದಕ್ಕೆ ನಾನು ಮಾಡಿ ಅದನ್ನು ನಾನು ಕೆಲಸ ಮಾಡ್ತಿದ್ದಂಥ ಜಾಗದಲ್ಲಿ ತೊಗೊಂಡೋಗಿ ಅದನ್ನು ಪ್ರಚಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಿಕಾಸ್ ಯಾವತ್ತು ಯಾರು ವಾಯ್ಸ್ ಆಗಿರಲಿಲ್ಲ ಅದಕ್ಕೆ, ಆ ತೆಂಗಿನೆಣ್ಣೆ ಏನು ಅಂದ್ರೆ ಗೊತ್ತಿಲ್ಲ. ಹಸಿಕಾಯಿಂದನೂ ಎಣ್ಣೆ ತೆಗಿಬೋದಾ ನೀವು, ಅದ್ರಲ್ಲಿ ಹಾಲಿರುತ್ತೆ ನೀರಿರುತ್ತೆ, ಹೆಂಗೆ ತೆಗಿಬೋದು, ನಾವು ಕೊಬ್ಬರಿಯಿಂದ ತಿಂತಾ ಇದ್ದೋ ಅನ್ನು. ಸೊ ಅದನ್ನು ತಗೊಂಡೋಗಿ ಅದನ್ನು ಹೇಳಿ ಜನಕ್ಕೆ ಮನವರಿಕೆ ಮಾಡಿ ಅವರು ಅದನ್ನು ಬೆನಿಫಿಟ್ ಕಂಡಾಗ, ಓ ಇಲ್ಲ ನನಗೆ ಅದು ಬಂದ್ಮೇಲೆ ಹೇಳಿದರು, ಸರ್ ನನ್ನ ತೂಕ ಕಮ್ಮಿ ಆಯ್ತು ಸರ್ ಇದು ಕುಡಿದ್ಮೇಲೆ, ನಾನು ಸ್ಲಿಮ್ ಆದೆ, ನನಗೇನೋ ಒಂಥರ ಬಾಡಿ ಎಲ್ಲ ಹಗುರ ಆಗ್ತಿದೆ, ಚೆನ್ನಾಗಾಯ್ತು ಅಂದಾಗ, ಸೊ ಅವಾಗ ನಾವು ಎಣ್ಣೆನ ಪ್ರಚಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದಾದ್ಮೇಲೆ ಎಣ್ಣೆ ತೆಗಿಬೇಕಾದ್ರೆ ಆ ತೆಂಗಿನಕಾಯಿ ಓಪನ್ ಮಾಡ್ಬೇಕಾದ್ರೆ ನಮಗೆ ಆ ಚಿಪ್ ಬರ್ತಾ ಇತ್ತು, ಚಿಪ್ಪನ್ನು ಎಸಿತಾ ಇದ್ವಿ. ಯಾಕೆ ಈ ಚಿಪ್ಪಿಗೂ ಒಂದು ಏನೋ ಒಂದು ಆಕಾರ ಕೊಟ್ಬಿಟ್ಟು ಒಂದು ಸಸ್ಟೈನಬಲ್ ಪ್ರಾಡಕ್ಟ್ ಕ್ರಿಯೇಟ್ ಮಾಡಬಾರ್ದು ಅಂದಾಗ, ಈ ಚಿಪ್ಪನ್ನ ಅಲ್ಲಿ ನಮ್ಮಲ್ಲೇ ಇರ್ತಕ್ಕಂಥ ಎಷ್ಟೋ ಸ್ವಸಹಾಯ ಸಂಘಗಳಿದ್ವು, ಹೆಣ್ಮಕ್ಳು ಸಂಘ, ಅವರಿಗೆ ಅದನ್ನು ಕೊಟ್ಬಿಟ್ಟು ಅಮ್ಮ ನೋಡಮ್ಮ ಹಿಂಗೆ ಬಫ್ ಮಾಡ್ಬೋದು, ಮನೆಗೆ ತಗೊಂಡೋಗಿ ಟಿ ವಿ ನೋಡ್ತಾ ಬಫ್ ಮಾಡ್ಕೊಂಡು ತೊಗೊಂಬನ್ನಿ ಅಂತ ಅಂದಾಗ, ಅವ್ರು ತೊಗೊಂಡೋಗೋರು ಖುಷಿಯಾಗಿ ಬಫ್ ಮಾಡ್ಕೊಂಡು ತೊಗೊಂಬರೋರು. ಅದು ಒಂದು ಸಸ್ಟೈನಬಲ್ ಬೌಲ್ಸ್ ಆಗಿ ಕ್ರಿಯೇಟ್ ಮಾಡಿದ್ವಿ. ಇವಾಗ ಪ್ಲಾಸ್ಟಿಕ್ ಬೌಲಲ್ಲಿ ಈ ನೀವು ಮನೇಲಿ ಸ್ಮೂದಿ ಐಸ್ ಕ್ರೀಮು ಅಥವಾ ಏನೋ ಪಾಯಸ ತಿನ್ನೋ ಬದಲು ಈ ಚಿಪ್ಪಲ್ಲಿ ತಿಂದರೆ ಆ ಫುಡ್ಡಿನ ಪ್ರಾಡಕ್ಟ್ನು ಚೆನ್ನಾಗಿರುತ್ತೆ. ಪ್ಲಾಸ್ಟಿಕಲ್ಲಿ ತಿನ್ನೋದಕ್ಕೂ ಆ ಒಂದು ಲುಕ್ಕು ಅಥವಾ ಇದಕ್ಕೂ ಒಂದು ಅಟ್ರಾಕ್ಟಿವ್ ಆಗಿರುತ್ತೆ ಆ ಹೋಟೆಲ್ಸಲ್ಲಿ. ಸೊ ಆ ಥರ ಅದನ್ನು ಸ್ಟಾರ್ಟ್ ಮಾಡಿದ್ವಿ. ಹಾಗೆ ಸೋಪ್ ಇಡೋದಕ್ಕೆ, ಮತ್ತೆ ನನಗೆ ಮುಂಚೆಯಿಂದ ಒಂದು ಕನಸಿತ್ತು, ನಮಗೆ ಈ ರೈತನ ಆದಾಯ ದ್ವಿದಳ ಆಗಬೇಕು ತೆಂಗಿಂದ ಅಂದರೆ. ನನಗೆ ಅವತ್ತು ಕನಸಿದ್ದು ನಾವು ತೆಂಗು ನಮಗೆ ಲೇಟೆಸ್ಟ್ ಸ್ಟೇಜಾಗಿ ಬರುತ್ತೆ, ಅದಕ್ಕಿಂತ ಮುಂಚೆ ಎಳ್ನೀರ್ ಬರುತ್ತೆ. ತುಂಬಾ ಮೊದಲನೇ ಸ್ಟೇಜ್ ಬರೋದು ಒಂಬಾಳೆಯಿಂದ ನೀರ. ಈ ನೀರಾಗೆ ನನಗೆ ಒಂದು 2.5 ವರ್ಷದಿಂದ ನನಗೆ ಸ್ವಲ್ಪ ಇಂಟ್ರೆಸ್ಟ್ ಬಂತು. ಇಲ್ಲಿ ನಮ್ಮಲ್ಲಿ ಹೋರಾಟ ಮಾಡ್ತಿದ್ದವ್ರ ಜೊತೆ ಎಲ್ಲ ಸುಮ್ಮನೆ ಸ್ವಲ್ಪ ಒಡನಾಟ ಬೆಳೆಸ್ಕೊಂಡು ಹೇಗಾರ ಇದು ನೀರಾಗೆ ನಾವು ಮಾಡ್ಬೇಕು ಏನಾರ ಅಂದಾಗ ಅಲ್ಲಿ ಸ್ವಲ್ಪ ಏನೇನೋ ತೊಡಕುಗಳಿದ್ವು, ಅದು ಏನೇನೋ ಕಾಂಪ್ಲಿಕೇಶನ್ಸ್ ಇದ್ವು. ಸೊ ಅದಕ್ಕೆ ನಾನು ಬೇರೆಯವ್ರ ಜೊತೆ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದೆ, ಇನ್ನೊಂದು FPO ಜೊತೆ. ಯಾವ ಪದಾರ್ಥ ನಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ಲ, ನಾನು ಪ್ರಾಡಕ್ಟ್ನ ರಿಸರ್ಚ್ ಮಾಡಿ ನಮ್ಮ ಥರ ಇರೋ ಒಂದು ರೈತರ ಗುಂಪಿನ ಜೊತೆ ನಾವು ಕೈ ಜೋಡಿಸಿ ಅವ್ರ ಜೊತೆ ವರ್ಕ್ ಮಾಡ್ತಾ ಇದ್ದೀವಿ. ಅದೇ ಥರ ಒಂದು ಕೋಕೋನಟ್ ಶುಗರ್ ಇರ್ಬೋದು, ಕೋಕೋನಟ್ ಹನಿ ಅವ್ರ ಜೊತೆ ವರ್ಕ್ ಮಾಡ್ತಿದ್ದೀವಿ. ಒನ್ ಆಫ್ ದ ಬೆಸ್ಟ್ ಥಿಂಗ್ ಫಾರ್ ಡಯಾಬಿಟೀಸ್, ಅದರಲ್ಲಿ ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಇದೆ ಆ ನೀರಾ ಶುಗರಲ್ಲಿ. ಸೊ ಅದನ್ನು ಮಾಡ್ತೀವಿ. ನಾರಿಂದ ಮರು ಉತ್ಪನ್ನಗಳು ಮಾಡ್ತೀವಿ, ಬಾಟಲ್ ಕ್ಲೀನರ್ ಇರ್ಬೋದು, ಡಿಶ್ ವಾಷರ್ ಇರ್ಬೋದು, ಈ ಥರ ಎಲ್ಲ ಪದಾರ್ಥ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಇವಾಗ ಹಿಂಗೆ ಇದನ್ನ ಸ್ಕೇಲ್ ಮಾಡ್ತಾ ಇಲ್ಲಿ ತುಂಬಾ ಜನ ಇವರು ಇವಾಗ ಕೇಳಿದ್ರು ನನಗೆ. ಇವಾಗ ನಾವು ಮಾಡ್ತಿರೋದು ಒಂದು 20 ಲೀಟರ್ ಅಷ್ಟೇ ನಾವು ಒಂದು ದಿವಸಕ್ಕೆ ಮಾಡೋಕ್ಕಾಗೋದು, ಯಾಕೆಂದ್ರೆ ಒಂದು ಟ್ರೆಡಿಷನಲ್ ಮೆಥಡ್ ಮಾಡ್ತಾ ಇದ್ವಿ. ನೆಕ್ಸ್ಟ್ ಅದನ್ನ ಹೇಗೆ ಸ್ಕೇಲ್ ಮಾಡ್ತೀವಿ, ಅದನ್ನ ರಿಕ್ವೈರ್ಮೆಂಟ್ ಜಾಸ್ತಿ ಬಂದೆ ಅಂದ್ರು. ಸೊ ನನ್ನ ಮೂಲ ಉದ್ದೇಶ ಇದ್ದಿದ್ದು ಒಂದು ಗ್ರಾಮೀಣಾಭಿವೃದ್ಧಿ ಮಾಡಬೇಕು, ಹಳ್ಳಿಯ ಜನರಿಗೆ ಕೆಲಸ ತರಬೇಕು, ಅವರನ್ನ ವಾಪಸ್ ಕರ್ಕೊಂಡ್ಬರ್ಬೇಕು ಸಿಟಿಯಿಂದ ಅಂತ. ಆಸಕ್ತಿ ಇರೋ ಯುವ ರೈತರು ಇದ್ರೆ ನಿಮ್ಗೆ ಫುಲ್ಲಿ ಯು ಕ್ಯಾನ್ ಗಿವ್ ಓಲ್ ಅಂಡ್ ಸೋಲ್. ನಾನು ಮಾಡ್ತೀನಿ ಇದನ್ನ ಅಂದ್ರೆ ಅವ್ರ ಹತ್ರ ಮಾಡಿಸ್ಬಿಟ್ಟು ನಾವು ನಾಲೆಜ್ ಶೇರ್ ಮಾಡ್ಕೊಂತೀವಿ, ನಮ್ಮ ಜೊತೆ ನಾವು ಟೈಅಪ್ ಆಗಿ ಆ ಎಣ್ಣೆನ ನಾವೇ ತಗೊಂಡು ನಾವು ಮಾರ್ಕೆಟ್ ಮಾಡ್ತೀವಿ. ಸೊ ನಿಮ್ಗೆ ನಿಮ್ಮ ಊರಲ್ಲೇ ನೀವೇನ್ ಬೆಂಗಳೂರು ಅಥವಾ ಹೊರಗಡೆ ದುಡಿತೀರಾ, ನಿಮ್ಮ ಊರಲ್ಲೇ ಸ್ವಂತ ಊರಲ್ಲೇ ನೀವು ದುಡಿಬಹುದು. ಅದನ್ನ ಮಾಡೋದಕ್ಕೆ ಅದು ಒಂದು ಇವಾಗ ಟ್ರೈ ಮಾಡ್ತಾ ಇದ್ವಿ. ನೀವು ಸ್ಟಾರ್ಟ್ಅಪ್ ಶುರು ಮಾಡಬೇಕು ಅನ್ನುವಂಥದ್ದು ಮನಸ್ಸಿನಲ್ಲಿತ್ತು ಅಂತ ಹೇಳಿದ್ರಿ. ನೀವು ಓದಿದ್ದು MCA ಓದಿದ್ರಿ, ಹಾಗಾಗಿ ಆ ರಂಗದಲ್ಲೇ ಯಾವ್ದಾದ್ರು ಸ್ಟಾರ್ಟ್ಅಪ್ ನ ಮಾಡಬಹುದಿತ್ತು. ಯಾಕೆ ಅಂತಂದ್ರೆ ಇವತ್ತು ತುಂಬಾ ಟ್ರೆಂಡ್ ಇರತಕ್ಕಂಥದ್ದು. ಆದ್ರೆ ನೀವು ಆಯ್ಕೆ ಮಾಡ್ಕೊಂಡಿದ್ದು ಅಗ್ರಿ ಬೇಸ್ಡ್ ಸ್ಟಾರ್ಟ್ಅಪ್ ನ ಶುರು ಮಾಡಿದ್ರಿ ಅಂತ ಅಂದ್ರೆ ಕೃಷಿ ಆಧಾರಿತ ನವೀನ ಉದ್ಯಮವನ್ನ ತಾವು ಪ್ರಾರಂಭವನ್ನ ಮಾಡಿದ್ದು. ಯಾಕೆ ಇದನ್ನೇ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳಿ ಯಾಕೆ ಅನಿಸ್ತು? ಓದಿದ್ದು ಕಂಪ್ಯೂಟರ್ ಸೈನ್ಸ್ ಅಲ್ಲಿ, ವರ್ಕ್ ಮಾಡಿದೆ ATS, ಹುಟ್ಟಿನಿಂದ ಬಂದಿದ್ದು ನಾನು ಹೇಳಿದ್ನಲ್ಲ ಕೃಷಿಯಲ್ಲಿದ್ದೆ. ನನಗೆ ಸ್ಟಾರ್ಟ್ಅಪ್ ಬರಬೇಕು ಅಂದಾಗ ಕೆಲವು ಲೀಡರ್ಸ್ ಬಗ್ಗೆ ಓದ್ಬೇಕಾದ್ರೆ ನಿಮ್ಗೆ ಗೊತ್ತಿದ್ರೆ ನನಗೆ ಬಿಗ್ಗೆಸ್ಟ್ ರೋಲ್ ಮಾಡೆಲ್ ಅಂದ್ರೆ ಸ್ಟೀವ್ ಜಾಬ್ಸ್, ಆಪಲ್ ಫೌಂಡರ್. ಒಂದು ಸ್ಪೀಚಲ್ಲಿ ಹೇಳ್ತಾರೆ ಅವರು, ಕನೆಕ್ಟ್ ದ ಡಾಟ್ಸ್ ಅಂತ ಹೇಳ್ತಾರೆ. ಕನೆಕ್ಟ್ ದ ಡಾಟ್ಸ್ ಲುಕಿಂಗ್ ಬ್ಯಾಕ್ವರ್ಡ್ಸ್, ಅಂದ್ರೆ ನೀನು ಏನೋ ಒಂದು ಹೊಸದಾಗಿ ಮಾಡಕ್ ಬರ್ತೀನಿ ಅಂದ್ರೆ ನಿನ್ಗೆ ಇನ್ನೂ ಒಂದು 5 ವರ್ಷ ತಗೊಳತ್ತೆ. ನಿನ್ನ ಏನೋ ಒಂದು ವಿದ್ಯೆ, ಎಲ್ಲೋ ಒಂದು ವಿದ್ಯೆ ಮರೀಚಿಕೆ ಆಗಿರುತ್ತೆ, ನಿನ್ ಚಿಕ್ಕವನಲ್ಲಿ ಅದ್ರ ಗುಣ ಏನೋ ಫುಲ್ ಸ್ಪೆಷಲೈಸ್ ಆಗಿರುತ್ತೆ, ಅದ್ ಗೊತ್ತಿರುತ್ತೆ ನಿನ್ ಗುಣ, ಅದನ್ನ ಕನೆಕ್ಟ್ ಮಾಡು, ನೀನು ಬೇಗ ಮಾಡ್ತೀಯ, ನೀನು ಮುಂದೆ ಬರೋದಕ್ಕಿದೆ. ನನಗೆ ಆ ರೈತರ ಒಡನಾಟ, ಸಂಪರ್ಕ, ಕೃಷಿ ಎಲ್ಲ ಗೊತ್ತಿದ್ರಿಂದ ಇದನ್ನ ಮಾಡಿದಾಗ ನನಗೆ ತುಂಬಾ ಟೈಮ್ ತಗೊಂಡ್ಲ, ಹೆಂಗೆ ಅವನನ್ನ ಕನ್ವಿನ್ಸ್ ಮಾಡೋದು, ಅವ್ರನ್ನ ಕೆಲ್ಸಕ್ಕೆ ಕರ್ಕೊಂಬರೋದು, ಅವ್ರಿಗೆ ಕೆಲಸ ಹೇಳ್ಕೊಡೋದು. ಅದೇ ನಾನು ಬರೀ ಸಾಫ್ಟ್ವೇರ್ ಆಗಿದ್ದು ನಾನು ಕೃಷಿ ಮಾಡ್ತೀನಿ ಅಂದಿದ್ರೆ ನಾನು ಇಲ್ಲಿ ಏನೋ ಬಂದು ಹೇಳ್ತಾ ಇದ್ದೆ, ಅವ್ರಿಗೇನೋ ಅರ್ಥ ಆಗ್ತಿತ್ತು. ಏನಂತಾರೆ, ಬೇಸಿಕ್ ನ್ಯೂಯಾನ್ಸಸ್ ಅಂತ ಹೇಳ್ತಲ್ಲ, ಕೆಲವು ಆ ಪದಗಳು ಅವಾಗ ಗೊತ್ತಾಗ್ತಿಲ್ಲ. ಹಾಗಾಗಿ ನನ್ಗೆ ಅದೇನೋ ಮಾಡಬೇಕು ಕೃಷಿ ರಂಗದಲ್ಲಿ ಅಂದಾಗ, ಸೊ ಅದನ್ನೇ ನಾನು ಸ್ಟಾರ್ಟ್ಅಪ್ಗೆ ನಾನು ಇಂಪ್ಲಿಮೆಂಟ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿ. ತಾವು ಕೃಷಿಯನ್ನ ಪ್ರಾರಂಭ ಮಾಡಿದ್ದು ನೈಸರ್ಗಿಕ ಕೃಷಿಯಿಂದ ಪ್ರಾರಂಭ ಮಾಡಿದ್ದು, ಅದಕ್ಕಿಂತ ಮೊದಲು ಸಾಂಪ್ರದಾಯಿಕ ಕೃಷಿ ಅಥವಾ ಆಧುನಿಕ ಕೃಷಿ ಅಂತ ಹೇಳಿ ಏನ್ ಕರಿತೀವೋ ಅದರ ಸಮ್ಮಿಶ್ರಣ ಇಲ್ಲಿ ಇದ್ದಂಥದ್ದು. ಅದನ್ನ ಹೇಗೆ ಅದಕ್ಕೆ ನೀವು ಹೊಂದ್ಕೊಂಡ್ರಿ, ಮನೆಯವರನ್ನ ಹೇಗೆ ಒಪ್ಪಿಸಿದ್ರಿ, ಹೇಗೆ ಪ್ರಾರಂಭ ಆಯ್ತು ನಿಮ್ಮ ನೈಸರ್ಗಿಕ ಕೃಷಿ? ಟ್ರೈನಿಂಗ್ ಮುಗಿಸ್ ಬಂದೆ, ಪಳಕರು ಟ್ರೈನಿಂಗ್ ಕಲ್ತ್ಕೊಂಡೆ. ಅದು ಕಲ್ತ ಮೇಲೆ ಒಂದು 2-3 ಮಾಡೆಲ್ ಫಾರ್ಮ್ಸ್ನ ವಿಸಿಟ್ ಮಾಡಿದೆ, ಅವರ ಕಷ್ಟಗಳೆಲ್ಲ ಕೇಳಿದೆ, ಹೇಗಿದೆ ಇದು ಈಸಿ ಮೆಥಡ್ ಇಂಪ್ಲಿಮೆಂಟೇಷನ್ಗೆ ಎಲ್ಲ ಕೇಳಿದೆ. ಇಲ್ಲಿ ಬಂದಾಗ ನಮ್ಮ ತಂದೆಯವರೆಲ್ಲ ನೈಸರ್ಗಿಕ ಕೃಷಿಯಲ್ಲಿ ಏನು ಅಂದರೆ, ಒಂದು ಉಳುಮೆ ಮಾಡಬಾರ್ದು, ಉಳುಮೆ ಡೀಪ್ ರೂಟ್ಸ್ಗೆ ಹೋಗ್ಬಾರ್ದು, ಟ್ಯಾಕ್ಟ್ರಿ ಉಳುಮೆ ಮಾಡಬಾರ್ದು, ಯಾಕೆಂದರೆ ಒಳಗಿರ್ತಕ್ಕಂಥ ಎರೆಹುಳಗಳು ಸಾಯ್ತವೆ. ಒಂದು ಹ್ಯೂಮಸ್ ಲೆವೆಲ್ನ, ಭೂಮಿಯಲ್ಲಿರ್ತಕ್ಕಂಥ ಹ್ಯೂಮಸ್ ಲೆವೆಲ್ನ, ಆರ್ಗ್ಯಾನಿಕ್ ಮ್ಯಾಟರ್ನ ಇನ್ಕ್ರೀಸ್ ಮಾಡಬೇಕು. ಅದು ಇನ್ಕ್ರೀಸ್ ಮಾಡೋಕ್ಕಂದ್ರೆ ಇದು 3 ವರ್ಷ ತಗೊಳುತ್ತೆ. ನೀವು ಇವತ್ತು ಸ್ಟಾರ್ಟ್ ಮಾಡಿದರೆ, ನೀವು ಆರ್ಗ್ಯಾನಿಕ್ ಮೆನ್ಯೂರ್ಸ್ನ ಹಾಕಕ್ಕೆ ಸ್ಟಾರ್ಟ್ ಮಾಡಿದರೆ, ಅದು ಜೀವಾಮೃತ ಇರ್ಬೋದು, ಪಂಚಗವ್ಯ ಇರ್ಬೋದು, ಗಣಜೀವಾಮೃತ ಇರ್ಬೋದು, ಅವ್ರಿಗೆ ಉಳುಮೆ ಮಾಡಬೇಕು, ತೋಟದಲ್ಲಿ ಏನಾರ ಹಾಕಬೇಕು, ಅದೆಲ್ಲ ಇತ್ತು. ಡೈಲಿ ಇರುತ್ತೆ ಕಾನ್ವರ್ಸೇಷನ್ನು, ಮಾತಾಡ್ತೀವಿ ಬೇಡ ಅಂತ ಹೇಳ್ತಾರೆ, ಬಟ್ ಅವ್ರ ಹತ್ರ ಮಾತಾಡ್ಕೊಂಡು ಅವ್ರಿಗೆ ಒಂದು ಜೀವಾಮೃತ ಕೊಡ್ಕೊಂಬಂದ್ವಿ. ಫಸ್ಟ್ ನಾವು ಅಷ್ಟು ಕನ್ವರ್ಟ್ ಮಾಡಕ್ ಹೋಗ್ಲ, ಬರೀ ಜೀವಾಮೃತ, ಓಕೆ ಏನೋ ಹಾಕೋದ್ ಬೇಡ ಇವಾಗ ಯೂರಿಯಾ, ಬರೀ ಜೀವಾಮೃತ ಹಾಕೋಣಂದ್ವಿ. ಅವಾಗ ಅವ್ರಿಗೆ ಸ್ವಲ್ಪ ಚೇಂಜಸ್ ಕಾಣಿಸ್ತೇವೆ. ಒಂದು ತೆಂಗಿನ ಮರದಲ್ಲಿ ಇಳುವರಿ ಜಾಸ್ತಿ ಆಯ್ತು. ನಮ್ಮ ಅರಸೀಕೆರೆ ಭಾಗದಲ್ಲಿ ಏನಿರ್ಬೋದು, ಒಂದು ನುಸಿ ರೋಗ, ಇದರಿಂದ ನಮ್ದು ಒಂಥರ ಬರನಾಡಿ, ಇಲ್ಲಿ ಸ್ವಲ್ಪ ನೀರು ಕಮ್ಮಿ, ಇಲ್ಲಿ ನಮ್ಗೆಲ್ಲ ಬೋರ್ ಎಲ್ಲ ಹೋಗಿದೆ, ಮಳೆ ಇಲ್ಲ, ಇಲ್ಲಿ ವಾಟರ್ ಸೋರ್ಸ್ ಸ್ವಲ್ಪ ಕಮ್ಮಿ ಇಲ್ಲ. ಸೊ ಆ ಟೈಮಲ್ಲಿ ಎಷ್ಟೋ ತೆಂಗು ಮರಗಳು ಸಖತ್ ಹೋಗಿದೆ. ನಮ್ಮಲ್ಲಿ ಸ್ವಲ್ಪ ಏನೋ ಒಂದು ಸ್ವಲ್ಪ ಇಳುವರಿ ಚೇತರಿಕೆ ಆಯಿತು. ನಾವು ಜೀವಾಮೃತ ಹಾಕಿ ಇದೆಲ್ಲ ಮಾಡೋದ್ರಿಂದ, ಮಲ್ಚಿಂಗ್ ಮಾಡೋದ್ರಿಂದ, ಲೈವ್ ಮಲ್ಚಿಂಗ್ ಇರ್ಬೋದು ಅಥವಾ ಅದ್ರ ಮಧ್ಯೆ ಹಣ್ಣಿನ ಗಿಡಗಳೆಲ್ಲ ಹಾಕಿದಾಗ ನೈಟ್ರೋಜನ್ ಫಿಕ್ಸೇಷನ್ ಆಗುತ್ತೆ ಕೆಲವು ಗಿಡಗಳು, ಅದೆಲ್ಲ ಹಾಕಿದಾಗ ಅವ್ರಿಗೂ ಏನೋ ಇದ್ ಕಾಣಿಸ್ತು. ಅವರು ಇವಾಗ ಸ್ವಲ್ಪ ಮಟ್ಟದಲ್ಲಿ ಕನ್ವಿನ್ಸ್ ಅವ್ರು, ಓಕೆ ಇವಾಗ ನಾನು ಯೂರಿಯಾ ಹಾಕಿದ್ರೆ ನನ್ನ ಜೋಬಿಂದ ದುಡ್ಡು ಹೋಗ್ತಿತ್ತು, ನಾನು ಉಳುಮೆ ಮಾಡಿಸಿದ್ರೆ ಪ್ರತಿ ಮಳೆ ಬಂದಾಗ ಉಳುಮೆ ಮಾಡಿಸಿದ್ರೆ ಅದಕ್ಕೆ ಟ್ರ್ಯಾಕ್ಟರ್ ಅವನಿಗೆ ದುಡ್ಡು ಕೊಡಬೇಕಿತ್ತು, ಇವಾಗ ಅದೆಲ್ಲ ಕಮ್ಮಿ ಆಗಿರೋದ್ರಿಂದ ಅವ್ರಿಗೂ ಸ್ವಲ್ಪ ಮನವರಿಕೆ ಆಗ್ತಾ ಇದೆ. ಸೊ ನನಗೆ ಅನ್ಸಂಗೆ ಸ್ವಲ್ಪ ಕನ್ವಿನ್ಸ್ ಆಗಿದ್ದಾರೆ ಇವಾಗ ಆ ಪದ್ಧತಿ ಕಡೆಗೆ ಹೋಗ್ತಾವ್ರು. ನಿಮ್ಮ ತೋಟ ಹೇಗೆ ಹೊಂದ್ಕೊಳ್ತು? ಯಾಕೆ ಅಂತ ಅಂದ್ರೆ ಅಲ್ಲಿವರೆಗೂ ರಾಸಾಯನಿಕಗಳನ್ನ ಬಳಕೆ ಮಾಡಿ ಬೆಳೀತಾ ಇದ್ದಲ್ವಾ, ಹೇಗೆ ಅದನ್ನ ಹಂತ ಹಂತವಾಗಿ ನೀವು ಅದಕ್ಕೆ ಹೊಂದಿಸ್ಕೊಂಡ್ರಿ, ಮತ್ತೆ ಅದರ ರಿಸಲ್ಟ್ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಒಂದು ಇನಿಷಿಯಲಿ ಏನ್ ಮಾಡಿದ್ವಿ ಅಂದ್ರೆ ಸ್ವಲ್ಪ ಎಲ್ಲ ಪ್ರೊಗ್ರೆಸಿವ್ ಫಾರ್ಮರ್ಸ್ ಜೊತೆ ಎಲ್ಲ ಮಾತಾಡಿ ತಿಳ್ಕೊಂಡಾಗ, ಸೊ ಒಂದೇನು ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ವೇಸ್ಟ್ ಅನ್ನ ನಾವು ಸುಡ್ತಾ ಇದ್ವಿ. ಏನೋ ಗರಿ ಬಿತ್ತು ಅದ್ ಬಿತ್ತು ಅಂದಾಗ, ಕುರುಮಳೆ ಎಲ್ಲ ಬಿತ್ತು ಅಂದಾಗ ನಾವು ತೋಟನ ನೀಟಾಗಿ ಕಾಣಿಸ್ಬೇಕು, ನೀಟಾಗಿರ್ಬೇಕು. ನನಗನ್ಸಿದ್ದು ಅಂದ್ರೆ ಒನ್ ಆಫ್ ದ ಗೋಲ್ಡ್ ಮೈನ್ಸ್ ರೈತರಿಗೆ ಏನು ಅಂದ್ರೆ ಅವ್ರ ತೋಟದಲ್ಲಿ ಬೀಳ್ತಕ್ಕಂಥ ಕಸನೇ ಅವರಿಗೆ ಚಿನ್ನ. ಅದೇ ಚಿನ್ನ ನಿಮ್ಗೆ ಎರೆಹುಳ ಆಗಿ ಉತ್ಪತ್ತಿ ಆಗುತ್ತೆ, ಅದೇ ಎರೆಹುಳ ನಿಮ್ಮ ತೋಟನ ಒಂದು ಒಳ್ಳೆಯ ವ್ಯಾಲ್ಯೂ ಕನ್ವರ್ಟ್ ಆಗುತ್ತೆ. ಸೊ ಅದನ್ನ ಫಸ್ಟು ಏನು ವೇಸ್ಟ್ ಬರ್ತಾ ಇತ್ತು ಅದನ್ನೆಲ್ಲ ತೋಟಕ್ಕೆ ಹಾಕಿ ಟ್ಯಾಕ್ಟ್ರಿಯಲ್ಲಿ ಮಲ್ಚ್ ಮಾಡಿಸಿ ಅಥವಾ ತೆಂಗಿನ ಮರ ಸುತ್ತ ಎಲ್ಲ ಆಗದೆ ಸ್ವಲ್ಪ ಪ್ರೋಗ್ರೆಸಿವ್ ಆಗಿ ತೆಂಗಿನಕಾಯಿ ಜಾಸ್ತಿ ಬೆಳೆದು ಅದು ಗೋಚರ ಆಯಿತು, ಕಾಯಿ ಸೈಜ್ ದಪ್ಪ ಆಯಿತು, ಒಳಗಿರ್ತಕ್ಕಂಥ ದಳ ಮೇನ್ ನಮಗೆ ಕಾಯಿಯ ದಳ ತೂಕ ಜಾಸ್ತಿ ಬಂದರೆ ಕೊಬ್ಬರಿ ತೂಕ ಅಥವಾ ಕಾಯಿ ತೂಕ ನಂದು ತೆಂಗಿನ ಮರ ಇಂಪ್ರೂವ್ ಆಗ್ತಿದೆ ಅಂತ ಗೊತ್ತಾಗುತ್ತೆ. ಆಮೇಲೆ ನಾವು ಯಾವಾಗ ಎಣ್ಣೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ, ನಾವು 3.5 ವರ್ಷದಿಂದ ಮಾಡಿದಾಗ ಅದೇ ಕಾಯಿಂದ ಎಣ್ಣೆ ತೆಗೆಸಿದ್ದಕ್ಕೂ ಇವತ್ತು ಎಣ್ಣೆ ತೆಗೆಸಿದ್ದಕ್ಕೂ ನಮಗೆ ಭಾರಿ ವ್ಯತ್ಯಾಸ ಕಾಣಿಸ್ತು. ಸೊ ಅವಾಗ ಅಂದ್ಕೊಂಡ್ವಿ ಇಲ್ಲ ನಮಗೆ ಇದರಲ್ಲಿರ್ತಕ್ಕಂಥ ದಳ ಇದಾಗಿದೆ, ಎಣ್ಣೆ ಅಂಶ ತೆಂಗಿನಲ್ಲಿ ಜಾಸ್ತಿ ಆಗಿರೋದಕ್ಕೆ ನೈಸರ್ಗಿಕ ಕೃಷಿ ಕಾರಣ ಅಂದ್ಬಿಟ್ಟು, ಸೊ ಇವಾಗ ನಮಗೆ ಅದು ಖುಷಿಯಾಗಿದೆ ಆ ಮೆಥಡ್ ಮಾಡೋದ್ರಿಂದ. ಈಗ ಹೆಚ್ಚು ಎಣ್ಣೆ ಬರ್ತಾ ಇದೆ ಈ ಒಂದು ನೈಸರ್ಗಿಕ ಕೃಷಿನಲ್ಲಿ? ಹೌದು, ಇವಾಗ ಸ್ವಲ್ಪ ಆಯಿಲ್ ಇದು ಇನ್ಕ್ರೀಸ್ ಆಗಿದೆ. ಮುಂಚೆ ನಮಗೆಲ್ಲ ಒಂದು 20 ಕಾಯಿಗೆ 1 ಲೀಟರ್ ಬರ್ತಾ ಇತ್ತು, ಈಗ ರೀಸೆಂಟ್ ಬ್ಯಾಚ್ ಅಲ್ಲೆಲ್ಲ ನಮಗೆ 15-16 ಕಾಯಿಗೆಲ್ಲ 1 ಲೀಟರ್ ಬರ್ತಾ ಇದೆ. ಈಗ ತೆಂಗನ್ನ ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡೋದ್ರಿಂದ ಹೆಚ್ಚು ಲಾಭ ಆಗುತ್ತೆ, ಹಾಗಾಗಿ ಮೌಲ್ಯವರ್ಧನೆಯನ್ನ ಮಾಡಬೇಕು ಅಂತ ಹೇಳಿ ಪ್ರಾರಂಭವನ್ನ ಮಾಡಿದವರು ನೀವು. ಮೌಲ್ಯವರ್ಧನೆ ಅಂದಾಗ ಸಾಕಷ್ಟು ದಾರಿಗಳಿರುತ್ತೆ. ಈಗ ತೆಂಗಿನಕಾಯಿಯನ್ನ ಕೊಬ್ಬರಿ ಮಾಡಿ ಮಾರಾಟ ಮಾಡ್ತಕ್ಕಂಥದ್ದು ಕೂಡ ಮೌಲ್ಯವರ್ಧನೆ, ಕೊಬ್ಬರಿ ಎಣ್ಣೆ ಮಾಡ್ತಕ್ಕಂಥದ್ದು ಕೂಡ ಮೌಲ್ಯವರ್ಧನೆ, ಅದ್ರ ನಡುವೆ ಇರತಕ್ಕಂಥ ತೆಂಗಿನ ಎಣ್ಣೆಯನ್ನ ಮಾಡಬೇಕು ಅಂತ ಹೇಳಿ ಯಾಕೆ ಅನಿಸ್ತು ನಿಮಗೆ? ಅದು ವರ್ಜಿನ್ ಕೋಕೋನಟ್ ಆಯಿಲ್ ಸ್ಟಾರ್ಟ್ ಆಗಿದ್ದು ಒಂದು ಫಿಲಿಪೈನ್ಸ್ ಅಲ್ಲಿ ಒಂದು ಸಣ್ಣ ಉದ್ಯಮದಿಂದ ಸ್ಟಾರ್ಟ್ ಆಗಿದ್ದು ನನಗೆ ತಿಳಿದ ಮಟ್ಟಿಗೆ. ಆ ತೆಂಗಿನ ಎಣ್ಣೆ ಬಗ್ಗೆ ಕೇಳಿದೆ, ರಿಸರ್ಚ್ ಮಾಡಿದೆ, ಏನೋ ತುಂಬಾ ಅದರಲ್ಲಿ ಆ ಗುಣಗಳಿದೆ, ಔಷಧೀಯ ಗುಣಗಳಿದೆ ಮೇನ್. ಅದನ್ನ ಹೆಲ್ತ್ ಟಾನಿಕ್ ಅಂತ ಹೇಳ್ತಾರೆ, ಆ ವರ್ಜಿನ್ ಕೋಕೋನಟ್ ಲೈಕ್ ಮದರ್ಸ್ ಮಿಲ್ಕ್ ಅಂತ ಹೇಳ್ತಾರೆ. ಆಮೇಲೆ ಡಾಕ್ಟರ್ BM ಹೆಗಡೆ ಅವರ ಸ್ಪೀಚ್ ಅನ್ನು ಕೇಳಿದೆ, ಅವರು ತೆಂಗಿನ ಎಣ್ಣೆ ಬಗ್ಗೆ ಏನೇನು ಗುಣ ಇದೆ, ಎಂತೆಂಥ ಕಾಯಿಲೆ ಇದು ಮಾಡುತ್ತೆ ಡಾಕ್ಟರ್ ಖಾದರ್ ಅವರು ಹೇಳೋದು. ಸೊ ಇದನ್ನೆಲ್ಲ ಕೇಳಿದ ಮೇಲೆ ನಾವು 4 ವರ್ಷ ಹಿಂದೆ ಒಂದು ಇಲ್ಲಿ ನಮ್ಮ ಊರ ಹತ್ರ ಒಂದು ಚಿಕ್ಕ ಯೂನಿಟ್ ಇತ್ತು, ನಾವು ಕಾಯಿ ತಗೊಂಡೋಗಿ ಮಾಡಿಸೋಣ, ನಮ್ಮನೇಲಿ ಕುಡಿಯೋಣ ಫಸ್ಟು, ನಮ್ಗೆ ಹೇಗನ್ಸುತ್ತೆ ಅಂತ ನಾವು ಎಕ್ಸ್ಪೀರಿಯೆಂಟ್ ಮಾಡ್ಕೊಂಡ್ವಿ ನಮ್ಮ ಬಾಡಿಯಲ್ಲಿ. ಸೊ ಏನೋ ಒಂದು ಒಳ್ಳೆ ರಿಸಲ್ಟ್ ಕಾಣಿಸ್ತು. ಓಕೆ, ಇಂಥ ಒಳ್ಳೆ ಗುಣ ಇದೆ ನಮ್ಮ ಲ್ಯಾಂಡಲ್ಲಿ, ನಮ್ಮ ರೈತರು ಮಾಡ್ತಾವ್ರೆ, ಮೌಲ್ಯವರ್ಧನೆ ಮಾಡ್ತಾ ಇಲ್ಲ, ಅದನ್ನ ಮೌಲ್ಯವರ್ಧನೆ ಮಾಡಿ ಯಾಕೆ ಇದಕ್ಕೆ ನಾನು ಪ್ರಚಾರಕನಾಗಿ ನಿಂತ್ಕೊಂಡ್ಬಾರ್ದು ಈ ಕಾಯಿಯ ಎಣ್ಣೆಗೆ ಅಥವಾ ತೇಂತ ಎಣ್ಣೆಗೆ ಅಂದಾಗ ಅವಾಗ ಸ್ಟಾರ್ಟ್ ಮಾಡಿದ್ದು, ಅದನ್ನ ಒಬ್ಬೊಬ್ಬರಿಗೆ ಕೊಡೋದು ಸಣ್ಣ ಮಟ್ಟದಲ್ಲಿ ಆತರ ಎಲ್ಲ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ತೆಂಗಿನ ಎಣ್ಣೆಯನ್ನ ತೆಗೆಯುವಂತಹ ಒಂದು ಉದ್ಯಮವನ್ನ ಹೇಗೆ ಪ್ರಾರಂಭ ಮಾಡಿದ್ರಿ, ಯಾವಾಗ ಮಾಡಿದ್ರಿ, ಹೇಗೆ ತೆಂಗಿನ ಎಣ್ಣೆಯನ್ನ ತೆಗಿತಿದ್ರಿ, ಇದ್ರ ಬಗ್ಗೆ ವಿವರವಾಗಿ ತಿಳಿಸಿ. 2017 ಆಸ್ಪಾಸ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದು. ಸೊ ನಾನು ವರ್ಕ್ ಮಾಡ್ಬೇಕಾರೆ ಇದನ್ನ ಒಂದು ಸಣ್ಣ ಯೂನಿಟ್ ಅಲ್ಲಿ ಮಾಡಿಸ್ತಾ ಇದ್ದೆ ಒಬ್ಬ ರೈತರ ಹತ್ರನೆ. ಅದು ನನಗೆ ಮಾರ್ಕೆಟ್ ಹೇಗೆ ರೆಸ್ಪಾಂಡ್ ಮಾಡುತ್ತೆ ನೋಡೋಣ ಅಂತ ನಾನು ಫಸ್ಟ್ ನಾನು ಓನ್ ಮೆಷಿನರೀಸ್ಗೆ ಯಾವುದಕ್ಕೂ ಇನ್ವೆಸ್ಟ್ ಮಾಡಲಿಲ್ಲ. ಯಾಕೆಂದ್ರೆ ಇದು ಒಂದು ನಾವು ಸ್ಟಾರ್ಟ್ಅಪ್ ಏನೋ ಮಾಡಬೇಕಾದ್ರೆ ಮುಂಚೆನೇ ಓಕೆ ನಾವು ಒಂದು ತುಂಬ ವೆರಿ ಆಪ್ಟಿಮಿಸ್ಟಿಕ್ ಆಗಿರಬೇಕು, ಬಟ್ ಫುಲ್ ಆಪ್ಟಿಮಿಸ್ಟಿಕ್ ಆಗಿ ಹೋಗುತ್ತೆ. ಓಕೆ ಇದು ನನಗೆ ಸಕ್ಸಸ್ ಆಗೇ ಆಗುತ್ತೆ, ನಾವು ಎಲ್ಲಿಂದನೋ ಇನ್ವೆಸ್ಟ್ಮೆಂಟ್ ತಗೊಂಡು ಏನೋ ಮಾಡ್ತೀವಿ. ನನಗೆ ತೆಂಗಿನೆಣ್ಣೆ ಹೊಸದು ಮಾರ್ಕೆಟ್ಗೆ, ತುಂಬ ಜನಕ್ಕೆ ಗೊತ್ತಿಲ್ಲ. ಆಮೇಲೆ ನಾವು ಕರ್ನಾಟಕದಲ್ಲಿ ಇರ್ಬೋದು, ನಾವು ತೆಂಗಿನೆಣ್ಣೆ ಕನ್ಸ್ಯೂಮ್ ಮಾಡೋರಲ್ಲ, ಈ ಕೇರಳಗೆ ಹೋಲ್ಸ್ಕೊಂಡ್ರೆ ಅಥವಾ ಮಂಗಳೂರಿಗೆ ಹೋಲ್ಸ್ಕೊಂಡ್ರೆ ಕೆಲವು ಭಾಗದಲ್ಲಿ ಇದನ್ನ ಹೆಂಗ್ ಜನ ಸ್ವೀಕರಿಸ್ತಾರೆ, ತೆಂಗಿನ ಎಣ್ಣೆ ನಿಜವಾಗ್ಲೂ ಅಡುಗೆ ಮಾಡ್ತಾರ ಅಂತ ಒಂದು ಇತ್ತು ಮನಸ್ಸಲ್ಲಿ ಕೊರಗು. ಅದಕ್ಕೆ ನಾನೇನ್ ಮಾಡಿದೆ, ಓಕೆ ನನ್ನ ಕಾಯಿ ತಗೊಂಡೋಗಿ ಆ ಯೂನಿಟ್ ಅಲ್ಲಿ ಮಾಡಿಸ್ಕೊಂಡೋಗಿ ಜನರಿಗೆ ಕೊಡೋಣ, ಅವ್ರ ರೆಸ್ಪಾಂಡ್ ಹೇಗೆ ಬರುತ್ತೆ. ಬಿಕಾಸ್ ಇದು ನಾಟ್ ಓನ್ಲಿ ಫಾರ್ ಕನ್ಸಂಪ್ಷನ್, ಇದು ವರ್ಜಿನ್ ಕೋಕೋನಟ್ ಆಯಿಲ್ ಸ್ಕಿನ್ನಿಗೆ ಹಚ್ಕೊಂತಾರೆ, ಈ ಸ್ಕಿನ್ ಅಲರ್ಜೀಸ್ ಎಲ್ಲ ಬರುತ್ತೆ, ಈ ಸೊರಾಸಿಸ್ ಮತ್ತು ಎಕ್ಸೇಮಿಯಾ ಅಂತ, ಅಂಥ ರೋಗಗಳನ್ನ ಸ್ಕಿನ್ನಿಗೆ ಹಚ್ಕೊಂಡು ಗುಣ ಮಾಡ್ಕೊಂಡಿರೋ ನಿದರ್ಶನಗಳು ನಮಗೆ ಕಸ್ಟಮರ್ಗಳು ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಏರ್ ಆಯಿಲ್ ಆಗಿ ಯೂಸ್ ಮಾಡ್ತಾರೆ, ಚಿಕ್ಕ ಮಕ್ಕಳಿಗೆ ನಾವು ಜಾನ್ಸನ್ ಆ್ಯಂಡ್ ಜಾನ್ಸನ್ ಆ ಕೆಮಿಕಲ್ ತುಂಬ ಪ್ರಾಡಕ್ಟ್ಸ್ ಇರೋದೆಲ್ಲ ಯೂಸ್ ಮಾಡ್ತೀವಿ ಸ್ಕಿನ್ಗೆ. ತೆಂಗಿನ ಎಣ್ಣೆ ತುಂಬ ಒಳ್ಳೇದು, ಯಾಕೆಂದ್ರೆ ನಮಗೆ ನಮ್ಮ ತಂದೆ ತಾಯಂದರು ಚಿಕ್ಕ ಮಕ್ಕಳಲ್ಲಿ ಅವ್ರಿಗೆ ಎಂದೂ ಮಾರ್ಕೆಟಿಂದ ಎಣ್ಣೆ ತಂದು ಹಚ್ಚಿಲ್ಲ, ಎಲ್ಲ ಹಚ್ಚಿದ್ರೆ ತೆಂಗಿನ ಎಣ್ಣೆನ ಹಚ್ಕೊಂಬರೋರು, ಕೊಬ್ಬರಿ ಎಣ್ಣೆ ತೆಂಗಿನ ಎಣ್ಣೆ, ಅದು ಅಷ್ಟು ಗುಣ ಇರೋ ಇದು. ಸೊ ಅವಾಗ ಸ್ಟಾರ್ಟ್ ಮಾಡಿದಾಗ ನನಗೆ ನನ್ನ ಮೂಲ ಉದ್ದೇಶ ಇದ್ದಿದ್ದು ಒಂದು ಕೆಲಸ ಕ್ರಿಯೇಟ್ ಮಾಡ್ಬೇಕಂತ, ಯಾವ ವಿಧಾನಗಳಲ್ಲಿ ತೆಂಗಿನ ಎಣ್ಣೆ ತೆಗಿತಾರೆ ಅಂತ ಸ್ವಲ್ಪ ರಿಸರ್ಚ್ ಮಾಡಿದೆ. ನನಗನ್ಸಿದ್ದು ತುಂಬಾ ಮೆಥಡ್ಗಳಿದ್ವು. ನಾನು ಇಂಪ್ಲಿಮೆಂಟ್ ಮಾಡ್ಕೊಂಡಿರೋ ಒಂದು ಮೆಥಡ್ ಹೆಸರು ಬಂದ್ಬಿಟ್ಟು ಡೈರೆಕ್ಟ್ ಮೈಕ್ರೋ ಎಕ್ಸ್ಪೆಲ್ಲರ್ ಅಂತ. ಆ ಹೆಸರುನೇ ಅದನ್ನ ಹೇಳುತ್ತೆ, ಅದು DME ಅನ್ನೋದು ಏನು ಅಂದ್ರೆ ಮೈಕ್ರೋ ಅಂದ್ರೆ ಸಣ್ಣ ರೈತ ಕೂಡ ಅದನ್ನ ಎಕ್ಸ್ಪೆಲ್ ಮಾಡಿ ಒಂದ್ ಕೋಕೋನೆಟ್ ಹೊಡೆದ್ರೆ ಒಂದ್ ಗಂಟೆಯಲ್ಲಿ ಬರ್ತಕ್ಕಂಥ ಎಣ್ಣೆನ ತೆಗಿಬಹುದು, ಅದು ತುಂಬಾ ದಿವಸ ಏನು ಇಡಲ್ಲ ಅದನ್ನ. ಸೊ ಈ ಮೆಥಡ್ ನನಗೆ ಸೂಕ್ತ ಅನ್ನಿಸ್ತು. ಒಂದು, ರೈತರಿಗೆ ಕೆಲಸ ಕೊಡುತ್ತೆ. ಎರಡು, ಎಲೆಕ್ಟ್ರಿಸಿಟಿನ ಕಮ್ಮಿ ಯೂಸ್ ಮಾಡಿ ಅದರದೇ ಆದ ಪದಾರ್ಥನ ಮರು ಯೂಸ್ ಮಾಡಿ ಲೈಕ್ ಫೈರ್ ಮಾಡಕ್ಕೆ ಅದಕ್ಕೆಲ್ಲ ಯೂಸ್ ಮಾಡ್ತೀವಿ. ಸೊ ಆ ಮೆಥಡ್ ಅಲ್ಲಿ ನಾವ್ ಏನ್ ಮಾಡ್ತೀವಿ, ತೆಂಗಿನಕಾಯಿನ ಗ್ರೇಟ್ ಮಾಡ್ತೀವಿ, ಆಮೇಲೆ ಒಂದು 60 ಡಿಗ್ರಿ ಒಳಗೆ ಮಾಯಿಶ್ಚರ್ ನ ತೆಗಿತೀವಿ ಆ ಕಾಯಿನ ಪ್ಯಾನ್ ಮೇಲೆ ಹಾಕಿ, ಆಮೇಲೆ ಅದನ್ನ ಎಕ್ಸ್ಪೆಲ್ ಮಾಡ್ತೀವಿ. ಸೊ ಅದರಿಂದ ಬರ್ತಕ್ಕಂಥ ಎಣ್ಣೆನೆ ತೇಂತಾ ಎಣ್ಣೆ ಅಥವಾ ವರ್ಜಿನ್ ಕೋಕೋನಟ್ ಆಯಿಲ್ ಅಂತ ಹೇಳ್ತಾರೆ. ಈ ತರಹ ನೀವು ಎಣ್ಣೆಯನ್ನು ಉತ್ಪಾದನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು, ನೀವು ಅಳವಡಿಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಸಣ್ಣ ರೈತರು ಕೂಡ ಮಾಡುವಂತಹ ಒಂದು ಸಣ್ಣ ಉದ್ಯಮ. ಇನ್ನು ಯಾವ್ಯಾವ ಪ್ರಕಾರದಲ್ಲಿ ಈ ತರಹದ ಎಣ್ಣೆಯನ್ನ ತೆಗಿಬಹುದು, ಅದರ ಉಪಯೋಗಗಳು ಅಥವಾ ಅದರ ಅಡ್ವಾಂಟೇಜಸ್ ಏನು ಅಂತ? ಇನ್ನ ಒಂದು ಮೆಥಡ್ ಬಂದ್ರೆ, ಮುಂಚೆ ಫರ್ಮೆಂಟೇಷನ್ ಅಂತ ಮಾಡೋರು, ಕಾಯಿ ಹಾಲನ್ನ ತೆಗೆದ್ಬಿಟ್ಟು ಮನೆಯಲ್ಲೇ ಇಟ್ಟರೆ ಒಂದು ಪಾತ್ರೆಯಲ್ಲಿ ಏನಾರ ಒಂದು ದಿವಸ ಅದು ಸೆಟ್ಲ್ ಆಗಿ ಆಯಿಲ್ ಮೇಲ್ ಬರೋದು. ಸೊ ಅದು ಮನೆ ಪರ್ಪಸ್, ಮನೆ ಬಳಕೆಯಲ್ಲಿ ಯೂಸ್ ಮಾಡಿದ್ರು, ಅದು ಕಮರ್ಷಿಯಲ್ಗೆ ವಯಬಲ್ ಆಗಲಿಲ್ಲ. ಯಾಕಂದ್ರೆ ಲಾರ್ಜ್ ಸ್ಕೇಲ್ ಅಲ್ಲಿ ಮಾಡೋದಕ್ಕೆ ತುಂಬಾ ಒಂದು ಲಾರ್ಜ್ ಸ್ಕೇಲ್ ಅಲ್ಲಿ ಇವಾಗ ಮಾಡ್ತಾ ಇದ್ದು ಸೆಂಟ್ರಿಫ್ಯೂಜ್ ಅಂತ. ಅದನ್ನು ಹೀಗೆ ಹಾಲು ತೆಗೆದ್ಬಿಟ್ಟು ಅದನ್ನ ಒಂದು 16,000 RPM ಅಲ್ಲಿ ಅದನ್ನ ಸ್ಪಿನ್ ಮಾಡ್ತಾರೆ, ಆಯಿಲ್ ಮತ್ತೆ ವಾಟರ್ನ ಸಪರೇಟ್ ಮಾಡ್ತಾರೆ. ಬಟ್ ನಾನು ನೋಡಿದ್ದು ಸೆಂಟ್ರಿಫ್ಯೂಜ್ ಮೆಥಡ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಆ ಕಾಯಿ ಮೀಟ ಏನಂತಾರೆ, ಬಾಲ್ ಏನಂತಾರೆ, ಆ ಮೇಲ್ಗಡೆ ಅದು ಕಪ್ಪಗಿರುತ್ತಲ್ಲ ಬ್ರೌನ್ ಕಲರ್, ಅದನ್ನ ಎರಿತಾರೆ ಜಸ್ಟ್ ಟು ಮೇಕ್ ದಟ್ ಆಯಿಲ್ ಲೈಕ್ ಲಿಕ್ವಿಡ್ ವಾಟರ್ ಕಲರ್ ಮಾಡಕ್ಕೆ. ಬಟ್ ನಾವು ತೆಂಗು ತಿನ್ಬೇಕಾರೆ ಅದನ್ನ ಉಗಿದ್ಬಿಟ್ಟು ನಾವು ಬರೀ ಬಿಳಿ ಮೀಟ್ ಮಾತ್ರ ತಿನ್ನಲ್ಲ, ಏನೋ ಒಂದು ಗುಣ ಇದೆ ಅಂತಾನೆ ಆ ನೇಚರ್ ಕೊಟ್ಟಿರೋದು ನಮ್ಗೆ, ಆ ಮರನ ಕೊಡ್ತಿರೋದು ಅದೇ ತರ, ನಾವು ಹಿಂದಿಂದ ಎಲ್ಲ ತಿಂತಾ ಇರೋದು ಅದೇ ತರ. ಸೊ ಏನಕ್ಕಪ್ಪ ಎಣ್ಣೆ ಬಿಳಿ ಮಾಡಿ ನಿಮಗೆ ಕೊಡೋದಕ್ಕೋಸ್ಕರ ಅದನ್ನ ತೆಗಿತಾರೆ ಅಂದಾಗ ನನಗೆ ಈ ಮೆಥಡ್ ಸೂಕ್ತ ಅನ್ನಿಸ್ತು. ಟೆಸ್ಟ್ ಮಾಡಿಸಿದಾಗ ಮೋರ್ ಆಫ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇತ್ತು ಅದರಲ್ಲಿ, ಆಮೇಲೆ ಅದು ಒಂದು ವೇಸ್ಟ್ ಆಗ್ತಿತ್ತು, ಸುಮ್ಮನೆ ಅದನ್ನು ವೇಸ್ಟ್ ಆಗ್ದಲೇ ಬಿಡ. ಸೊ ಈ ಎಲ್ಲ ಮೆಥಡ್ ಮಾಡ್ತಾರೆ. ಏನಕ್ಕೆ ಈ ಮೆಥಡ್ ಸೂಕ್ತ ಅಂದಿದ್ದು, ಈ ಎಲ್ಲ ಕಾರಣಕ್ಕೋಸ್ಕರ ನಾವು ಈ ಮೈಕ್ರೋ ಎಕ್ಸ್ಪೆಲರ್ ಮೆಥಡ್ನ ಮಾಡ್ತಾ ಇದ್ವಿ. ಈಗ ನೀವು ಬೆಳೆದಂತ ತೆಂಗಿನಲ್ಲಿ ಮಾತ್ರ ಎಣ್ಣೆಯನ್ನು ಉತ್ಪಾದನೆ ಮಾಡ್ತಿದ್ರು ಅಥವಾ ಹೆಚ್ಚುವರಿಯಾಗಿ ಕೊಂಡ್ಕೊಂಡು ಕೂಡ ಮಾಡ್ತಾ ಇದ್ರು ಹೇಗೆ? ಇಲ್ಲ, ಒಂದು ನಮ್ಮ ತೋಟ ತೆಂಗಿನಕಾಯಿ ಯೂಸ್ ಮಾಡ್ತೀವಿ. ರೈತರು ಯಾರ ಕೊಟ್ಟರು ಅವ್ರ ಹತ್ರ ಬೈ ಮಾಡಿ, ಯಾಕೆಂದ್ರೆ ನಮಗೆ ಆಯಿಲ್ ಜಾಸ್ತಿ ಬೇಕು ಅಂದಾಗ ರೈತರ ಹತ್ರ ಡೈರೆಕ್ಟ್ ಆಗಿ ಕೋಕೋನಟ್ಸ್ ನ ಪ್ರೊಕ್ಯೂರ್ ಮಾಡ್ತೀವಿ. ಪ್ರೊಕ್ಯೂರ್ ಮಾಡ್ಕೊಂಡು ಅವ್ರ ಹತ್ರ ತಗೊಂಡು ಮಾಡ್ತೀವಿ. ನೋಡ್ತೀವಿ, ಒಂದು ಒಂದು ಎಲ್ಲ ಆರ್ಗ್ಯಾನಿಕ ಅಂತ ಕೇಳ್ತಾರೆ. ಇನ್ನೊಂದು ಏನು ಅಂದ್ರೆ, ಹೇಳ್ಬೇಕಂದ್ರೆ ನಾವು ಇವಾಗ ಈ ಆರ್ಗ್ಯಾನಿಕ್ ಅನ್ನೋ ವರ್ಡ್ ಒಂದು ಏನಾಗಿದೆ ಅಂದ್ರೆ ಒಂದು ಮಾರ್ಕೆಟಿಂಗ್ ಗಿಮಿಕ್ ಅಥವಾ ಫ್ಯಾಡ್ ಆಗ್ಬಿಟ್ಟಿದೆ. ಸೊ ಎಲ್ಲ ಏನ ಮಾಡ್ತಾರೆ, ಇದು ನೀವು ಆರ್ಗ್ಯಾನಿಕ್ ನಿಮ್ದು ಅಂತ ಹೇಳ್ತಾರೆ. ನಾ ಹೇಳೋದೇನು ಅಂದ್ರೆ, ತೆಂಗು ಯಾವತ್ತೂ ಅದು ಅದು ಜೀವನನೇ ಆರ್ಗ್ಯಾನಿಕ್. ಅದು ಆ ತೆಂಗು ಯಾವತ್ತೂ ಔಷಧಿ ಕೇಳಲ್ಲ, ನೀರು ಕೊಡ್ಲಿಲ್ಲ ಒಂದ್ ತಿಂಗಳು ಅಂದ್ರೂ ಸುಮ್ಮನೆ ಇರುತ್ತದೆ. ಅಂತ ಒಂದು ಸಸ್ಟೈನಬಲ್, ಎಲ್ಲಾ ಕಾಲದಲ್ಲೂ ಸಸ್ಟೈನ್ ಆಗೋ ಒಂದು ಮರ ಅಂದ್ರೆ ಆ ತೆಂಗು. ಅದಕ್ಕೆ ನಾವು ಇಡೀ ವರ್ಲ್ಡ್ ಅಲ್ಲಿ, ನನಗೆ ಗೊತ್ತಿದಂಗೆ ನಮ್ ಎಲ್ಲ ಜೀವನದಲ್ಲಿ ನಾವೇನ್ ತಿಂತೀವಿ, ಬಟ್ಟೆಯಿಂದ ಸಿಲ್ಕೋಮ್ ಇಂದ, ಎರಡೇ ಎರಡು ಪದಾರ್ಥ ಇವತ್ತವರೆಗೂ ಹಾಳಾಗಿಲ್ಲ. ಒಂದು ಕಲ್ಪವೃಕ್ಷ, ಒಂದು ನಾಟಿಯ ಕಾಮಧೇನು. ಕಾಮಧೇನು ಅಂದ್ರೆ ನಾವು HF ಅದ್ರ ಬಗ್ಗೆ ಮಾತಾಡ್ತಿಲ್ಲ, ನಮ್ಮ ದೇಶಿ ತಳಿಯ ಕಾಮಧೇನು ಇವೆರಡೂ. ಅದಕ್ಕೆ ನಾವು ಇವತ್ತು ನಾವು ಹಳ್ಳಿಯ ಸಂಪ್ರದಾಯ ಪ್ರಕಾರ ನಾವು ಅದನ್ನು ಪೂಜಿಸ್ತೀವಿ, ಕಾಮಧೇನುನ ಮತ್ತೆ ಕಲ್ಪವೃಕ್ಷನ. ಸೊ ಅಂತ ಕಲ್ಪವೃಕ್ಷ ಅದು, ಅದು ಯಾವುದಕ್ಕೂ ಔಷಧಿ ಹಾಕಲ್ಲ, ಅದೇನು ನಮ್ಗೆ ಇಟ್ಟಿದ್ಕೊಟ್ಟಿಲ್ಲ. ಸೊ ಅದನ್ನ ನಾವು ರೈತರ ಹತ್ರ ತಗೊಂಡು ಮಾಡಿ ಎಣ್ಣೆ ಮಾಡ್ತೀವಿ. ಸಾಮಾನ್ಯವಾಗಿ ರೈತರು ಏನ್ ಮಾಡ್ತಾರೆ ಅಂತ ಅಂದ್ರೆ, ಏನ್ ಬೇಕೋ ಅದೆಲ್ಲದನ್ನು ಕೂಡ ಬೆಳೆದ್ ಕೊಡ್ತೀವಿ, ಕಷ್ಟ ಆದ್ರೂ ಪರವಾಗಿಲ್ಲ, ಸುಖ ಆದ್ರೂ ಪರವಾಗಿಲ್ಲ, ನಾವು ಬೆಳೆದ್ ಕೊಡ್ತೀವಿ ಅಂತ ಹೇಳಿ ಹೇಳ್ತಾರೆ. ಮಾರಾಟದ ವಿಷಯ ಬಂದಾಗ ಮಾತ್ರ ಒಂದ್ ಸ್ವಲ್ಪ ಹಿಂದೆ ಹೊಡಿತಾರೆ. ಯಾಕೆಂತಂದ್ರೆ ಮಾರಾಟ ಅನ್ನುವಂಥದ್ದು ಮೋಸ ಅಂತ ಹೇಳಿ ನಮ್ಮ ಹಿರಿಯರು ಹೇಳಿದ್ದಾರೆ. ಮತ್ತೆ ಇವತ್ತಿನ ಕಾಲದಲ್ಲೇ ಅದನ್ನ ಸ್ವಲ್ಪ ಇನ್ನೂ ಸ್ವಲ್ಪ ಸಾಫ್ಟ್ ಆಗಿ ಅದೊಂದು ತಂತ್ರ ಅಂತ ಹೇಳಿ ಹೇಳ್ತಾರೆ. ಹಂಗಾಗಿ ನಮಗೆ ತಂತ್ರವೂ ಬೇಡ ಮೋಸವೂ ಬೇಡ ಅಂತ ಹೇಳಿ ಮಾರಾಟದಿಂದ ಬಹಳ ದೂರ ಇರ್ತಾರೆ. ಈಗ ನೀವು ನಿಮ್ಮ ತೋಟದಲ್ಲೇ ಬೆಳೆದಂತಹ ತೆಂಗಿನಿಂದ ಉತ್ಪಾದನೆ ಮಾಡ್ತಿರ್ತಕ್ಕಂಥ ಎಣ್ಣೆಯನ್ನ ಹೇಗೆ ಮಾರಾಟ ಮಾಡ್ತಿದ್ರ, ಎಲ್ಲಿ ಮಾರಾಟ ಮಾಡ್ತಿದ್ರ, ನಿಮ್ಮದೇ ಆದಂತಹ ಒಂದು ಮಾರುಕಟ್ಟೆಯನ್ನ ಹೇಗೆ ಸೃಷ್ಟಿ ಮಾಡ್ಕೊಂಡಿದ್ರಿ ನೀವು? ನನ್ನ ಕಂಪ್ನಿಯಲ್ಲಿ ಇದ್ದಾಗಲಿಂದ ನಾವ್ ಏನ್ ಮಾಡ್ತಿದ್ದೆ ಅಂದ್ರೆ 5 ದಿವಸ ಸಾಫ್ಟ್ವೇರ್ ಕೆಲಸ. ಶನಿವಾರ ಭಾನುವಾರ ಬಂತು ಅಂದ್ರೆ ಬೆಂಗಳೂರಲ್ಲಿ ಇದ್ದಿದ್ದು ನಾನು ಅವಾಗ. ಯಾವುದೇ ಒಂದು ಸಣ್ಣ, ಅದನ್ನ ಈ ಪಾಪ್ಅಪ್ಸ್ ಅಂತ ಹೇಳ್ತಾರೆ ಅಥವಾ ಫ್ಲೀ ಮಾರ್ಕೆಟ್ ಅಂತಾರೆ, ಯಾರೇ ಈ ತರ ಫ್ಲೀ ಮಾರ್ಕೆಟ್ ಇರ್ಬೋದು, ಅಥವಾ ಕೃಷಿ ಮೇಳಗಳು ಇರ್ಬೋದು, ಅಥವಾ ಇನ್ನೊಂದು ರೈತರ ಸಂತೆ ಇರ್ಬೋದು, ಅಲ್ಲಿ ಹೋಗಿ ನಮ್ಮ ಪದಾರ್ಥ, ನಾವು ಇಲ್ಲಿಂದ ನಾವು ಪದಾರ್ಥ ತಗೊಂಡು ನಾವೇ ಮತ್ತೆ ಇದನ್ನ ಮಾಡಿದಾಗ ನಾವು ಯಾರು ನಮ್ಮ ಜೊತೆ ಮಾಡಿಲ್ಲ. ಇವತ್ತು ಇನ್ನೊಂದು ಮಾತು ಹೇಳ್ಬೇಕು ಅಂದ್ರೆ, ಇಟ್ಸ್ ಆಲ್ ಬ್ಯಾಕ್ ಬೋನ್ ಆಫ್ ಮೈ ಪೇರೆಂಟ್ಸ್. ನಮ್ಮಪ್ಪ, ನಾನು, ನಮ್ಮಮ್ಮ, ನಾವೇ ಅವ್ರ ಎಣ್ಣೆ ಮಾಡ್ಕೊಡ್ತಾರೆ, ನಾವೇ ಪ್ಯಾಕ್ ಮಾಡ್ತೀವಿ, ನಾನೇ ಕಸ್ಟಮರ್ ಡೋರ್ಗೆ ಹೋಗಿ ಇವತ್ತು ಕೊಟ್ಬಿಟ್ಟು ಬರ್ತೀನಿ. ಸೊ ಅದು ಏನಾಗುತ್ತೆ ಅಂದ್ರೆ ರಿಲೇಶನ್ಶಿಪ್ ಬಿಲ್ಡ್ ಆಯ್ತು ಕಸ್ಟಮರ್ ಜೊತೆ. ಸೊ ಪಾಪ್ಅಪ್ಸ್ಗೆ ಹೋಗೋದು, ಅವರಿಗೆ ತೆಂಗಿನೆಣ್ಣೆ ಮಹತ್ವ ಹೇಳೋದು, ತೆಂಗಿನ ಮಹತ್ವ ಹೇಳೋದು, ನಾವು ಮಾಡ್ತಿರೋ ಕಾರ್ಯ ಬಗ್ಗೆ ಹೇಳೋದು. ಸೊ ಅದು ಎಲ್ಲ ಒಂದು ನಮ್ಗೆ ಕನೆಕ್ಷನ್ ಬಿಲ್ಡ್ ಆಗಿ ಯಾರೋ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ತಗೊಂಡೋಗಿರ್ತಾರೆ, ಅವ್ರು ತಗೊಂಡು ಯೂಸ್ ಮಾಡಿದಾಗ ಏನೋಡಪ್ಪ ಈ ಹುಡುಗ ಒಳ್ಳೆ ಎಣ್ಣೆ ತಗೊಂಬರ್ತಿದ್ದ, ಇದು ತುಂಬಾ ನಂಗೆ ಬೆನಿಫಿಟ್ ಆಯ್ತು ಅಂದ್ರೆ ಅವ್ರ ಅಪಾರ್ಟ್ಮೆಂಟ್ ಶೇರ್ ಮಾಡ್ಕೊತಾರೆ. ಹಂಗೆ ಮಾಡಿ 4 ವರ್ಷ ಸತತ ಪ್ರಯತ್ನ, ಆ ಕಸ್ಟಮರ್ ಅಕ್ವಿಸಿಷನ್ ಅಂತ ಹೇಳ್ತಾರೆ. ಯಾಕೆಂದ್ರೆ ದೊಡ್ಡ ದೊಡ್ಡ ಕಂಪನಿಯವರು ಬೇರೆ ರೀತಿಯ ಕಸ್ಟಮರ್ನ ಅಕ್ವೈರ್ ಮಾಡ್ತಾರೆ, ಒಬ್ರು ಮಾಡೆಲ್ಗಳು ತರೋದು, ಫಿಲ್ಮ್ ಆಕ್ಟ್ರೆಸ್ ತರೋದು, ಕ್ರಿಕೆಟ್ ಪ್ಲೇಯರ್ಸ್ ತರೋದು, ಆಡ್ ಮಾಡ್ತಾರೆ, ಅಲ್ಲಿ ಪ್ರಾಡಕ್ಟ್ ಸೆಲ್ ಮಾಡ್ತಾರೆ. ಬಟ್ ರೈತರ ಹತ್ರ ಅದೆಲ್ಲ ಏನಿಲ್ಲ, ನಮ್ದು ಒಳ್ಳೆ ಮಾತು ಒಳ್ಳೆ ಗುಣ ಅವ್ರಿಗೆ ಇಷ್ಟ ಆಗಿ ಸೊ ಅದನ್ನ ನಾವು ಅಕ್ವೈರ್ ಮಾಡ್ಕೊಂಡು ಸ್ಟಾರ್ಟ್ ಆದ್ವಿ. ಬಟ್ ನೀವು ಹೇಳಿದ ಕರೆಕ್ಟು, ಸಣ್ಣ ರೈತರು ಅಥವಾ ಎಲ್ಲ ಪದಾರ್ಥ ಬೆಳೆದ್ಕೋ ಒಂದು ಇವತ್ತು ಚಾಲೆಂಜ್ ಇರೋದಂದ್ರೆ ಮಾರ್ಕೆಟಿಂಗು. ಮಾರ್ಕೆಟಿಂಗ್ ಇಲ್ಲ ಅಂದ್ರೆ ನಾನು ಏನೇ ಬೆಳೆದು ಏನೇ ಮಾಡಿದ್ರು ಅದೇನು ಅಲ್ಲ. ಇಲ್ಲ ಅಂದ್ರೆ ನಾವೇ ಬೆಳ್ಕೊಂಡು ನಾವೇ ತಿನ್ಬೇಕು, ಇಲ್ಲ ಮತ್ತೆ ಕೊಡೆಗುಳಿಯೋದು ಎ ಪಿ ಎಂ ಸಿ ಮಾರ್ಕೆಟು. ಎ ಪಿ ಎಂ ಸಿ ಇಲ್ಲ ಎಷ್ಟು ಕೊಡ್ತಾನೋ ಅಷ್ಟು ಕೊಟ್ಬಿಟ್ಟು ಮನೆಗೆ ಬರಬೇಕು. ಸೊ ಅದು ಅಗೇನ್ ಲಾಸ್. ಈ ಥರ ಕಸ್ಟಮರ್ನ ಇದು ಮಾಡ್ಕೊಂಡೋದ್ವಿ. ಅದಕ್ಕೆ ತುಂಬ ಜನ ಕೇಳಿದ್ರು ನಮಗೆ, ನೀವು ಹೇಗೆ ಮಾಡ್ತೀರಾ ಅದು ಕರೆಕ್ಟ್ ಅಂತ. ಅದೊಂದು ಟ್ರಸ್ಟ್ ಬಿಲ್ಡ್ ಮಾಡೋಕ್ಕೂ ಏನು ಮಾಡಿದ್ವಿ ನಾವು, ಒಂದು ಕೋಕೋ ಟೂರಿಸಂ ಅಂತ ಸ್ಟಾರ್ಟ್ ಮಾಡಿದ್ವಿ. ಅಕಸ್ಮಾತ್ ನಿಮ್ಮ ಫ್ಯಾಮಿಲಿಯವರು ಅಥವಾ ನೀವು ಯಾರಾದರೂ ನಿಮ್ಮ ಸಿಟಿ ಲೈಫನ್ನು ಬಿಟ್ಬಿಟ್ಟು ಹಳ್ಳಿ ಲೈಫಿಗೆ ನೋಡಬೇಕು ಅದು ಹೇಗಿರುತ್ತೆ, ಮತ್ತು ನನ್ನ ಎಣ್ಣೆ ನಾನು ನೋಡಬೇಕು, ಇಲ್ಲ ನನ್ನ ಎಣ್ಣೆಗೆ ಏನಾರು ನಾನು ಮಾಡೋಕ್ಕಾಗುತ್ತಾ ಅಂತ, ಅದನ್ನು ಒಂದು ಚಾನ್ಸ್ ಕೊಡ್ತೀವಿ ಅವ್ರಿಗೂ ಮಾಡೋಕ್ಕೆ. ಅದೊಂದು ಪ್ರೊಸೆಸಲ್ಲಿ ಇನ್ವಾಲ್ವ್ ಮಾಡ್ಕೊಂಡೆ. ಅದನ್ನು ಮಾಡಬೇಕು ಅಂದರೆ ಅವರು ಇಲ್ಲಿ ಬರ್ತಾರೆ ಶನಿವಾರ ಅಥವಾ ಭಾನುವಾರ, ಅವ್ರ ಫ್ಯಾಮಿಲಿ ಬುಕ್ ಮಾಡ್ಕೊಂಡು ಅವರು ನೋಡ್ತಾರೆ ಅವ್ರ ಪ್ರೊಸೆಸ್ಸು, ಇಲ್ಲಿ ಇದ್ದು ಕೃಷಿ ಕಲ್ತ್ಕೊಂಡು ಒಂದೇನೋ ಒಂದು ಔಟಿಂಗ್ ಥರ ಬಂದು, ಔಟಿಂಗ್ ಅಂದರೆ ಎಲ್ಲೋ ರೆಸಾರ್ಟ್ಗೆ ಹೋಗೋದಕ್ಕಿಂತ ಒಂದು ಕೃಷಿ ಭೂಮಿಗೆ ಬಂದುಬಿಟ್ಟು ಔಟಿಂಗ್ ಆಗೋದಿದೆಯಲ್ಲ, ಆ ಎಕ್ಸ್ಪೀರಿಯೆನ್ಸೇ ಅವ್ರಿಗೆ ಬೇರೆ ಥರ. ಸೊ ಅದು ಬಂದು ಆ ಥರ ಹೋಗ್ತಾರೆ. ಎಷ್ಟು ಕೋಕೋ ಟೂರಿಸಂನ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅಂತ ಆಲೋಚನೆ ಇದೆಯೋ ಹೇಗೆ? ಅದೇ ಇವಾಗ ಜಸ್ಟ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ನಮಗೂ ಫೀಡ್ಬ್ಯಾಕ್ ಗೊತ್ತಾಗ್ತಿದೆ, ಏನೇನು ಬೇಕು, ಏನೇನು ನಮಗೆ ಕುಂದು ಕೊರತೆ, ಅವ್ರು ಬಂದಾಗ ಏನು ಬೇಕು ತೋಟದಲ್ಲಿ ಅಂತ ಎಲ್ಲ ಒಂದೊಂದೇ ಕಲಿತಾ ಇದ್ದೀವಿ. ಸೊ ಒಂದ್ಸತಿ ಕಲ್ತ ಮೇಲೆ ಕೆಲವರು ಇವಾಗ ನಮಗೆ ಸ್ಟೇ ಬೇಕು ಅಂತ ಅಂದರು, ಯಾಕೆ ನಾವು ತುಂಬ ಬೆಂಗಳೂರಿಂದ ಬರ್ತೀವಿ, ನಮಗೊಂದು ಸ್ಟೇ ಬೇಕು ಅಂದರು. ನನಗೆ ಒಂದು ಮಾಡೆಲ್ ನೆನಪನ ಆಯ್ತು ಅವಾಗ, ಯಾಕೆ ಇಲ್ಲಿ ನಮ್ಮ ಎಷ್ಟೋ ರೈತರುಗಳಿದ್ದಾರೆ, ಅವರ ಮನೆಗಳಿದೆ, ಅವರ ಮನೆಯಲ್ಲಿ ಇವ್ರನ್ನ ಸ್ಟೇ ಮಾಡಿಸಿ ಆ ರೈತಿಂಗೆ ಒಂದು ದಿವಸಕ್ಕೆ ಆ ರೆಂಟ್ ಕೊಡಿಸಿದ್ರೆ ಒಂದು 300 ರೂಪಾಯಿ 400 ರೂಪಾಯಿ ಆ ರೈತಿಂಗ್ ಒಂದು ದಿವಸ ಅರ್ನಿಂಗ್ ಆಗುತ್ತೆ. ಇವ್ರಿಗೆ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಆ ಮನೇಲಿ ಉಳಿಸಿದ್ದು ಒಂದು ಅಂಚಿನ ಮನೇಲಿ ಇದ್ವಿ, ನೆಲಗಡೆ ಮಲಗಿದ್ವಿ, ಕೆಳಗಡೆ ಚಾಪೆಯಲ್ಲಿ ಮಲಗಿದ್ವಿ, ಅದೊಂದೇನೋ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ದೇ ರಿಮೆಂಬರ್ ಥ್ರೂ ಆಫ್ ದ ಲೈಫ್ ಇಲ್ಲಿಗೆ ಬಂದಾಗಿದೆ ಅಂತ. ಸೊ ಅದನ್ನ ಮಾತಾಡ್ತಾ ಇದ್ದೀನಿ. ಒಂದು ಇಲ್ಲಿ ಬಂದಾಗ ಅವ್ರಿಗೆ ಆಕ್ಟಿವಿಟೀಸ್ ಇರ್ಬೋದು, ಇವಾಗ ನಾವು ತೆಂಗಿನ ಗರಿಯಿಂದ ಏನಾರ ವಾಚ್ ಮಾಡೋದು ಅಥವಾ ಹ್ಯಾಟ್ ಮಾಡೋದು, ಒಂದು ವರ್ಕ್ಶಾಪ್ ಥರ ಏನಾರ ಮಾಡಬೇಕು ಅಂತ. ಸೊ ನಮಗೆ ಫಸ್ಟ್ ಒಬ್ರು ಬಂದಿರೋ ಅವರು ಯೋಗ ಹೇಳ್ಕೊಟ್ರು ನಮ್ಮ ಎಲ್ಲ ರೈತರಿಗೂ, ಇಲ್ಲಿ ವರ್ಕರ್ಸ್ಗೆಲ್ಲ ಅವ್ರಿಗೆ ಯೋಗ ಹೇಳ್ಕೊಟ್ರು, ಏನು ಯೋಗ ಮಾಡಬೇಕು, ಯೋಗದಿಂದ ಏನು ಬೆನಿಫಿಟ್ಟು, ಅದು ಈಗ ಕೋವಿಡ್ ಅಂತ ಸಂದರ್ಭದಲ್ಲಿ ಯೋಗ ಎಷ್ಟು ಬೆನಿಫಿಟ್ಟು. ಸೊ ಅವ್ರಿಗೆ ಎಲ್ಲ ಥರದ ಆಕ್ಟಿವಿಟೀಸಲ್ಲಿ ಸ್ಪೀಕರ್ಸ್ ಇರ್ಬೋದು, ಮ್ಯೂಸಿಷಿಯನ್ಸ್ ಇರ್ಬೋದು, ಅವ್ರನ್ನ ಕರೆಸ್ಬಿಟ್ಟು ಒನ್ ಡೇ ಆಕ್ಟಿವಿಟಿ ಫಾರ್ ದ ಬಂದಿರೋರಿಗೆ. ಸೊ ಆ ಥರ ಏನೋ ಥಾಟ್ಸ್ ಇದೆ, ನೆಕ್ಸ್ಟ್ ಅದನ್ನ ಇಂಪ್ಲಿಮೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತೇವೆ. ಹೇಗಿದೆ ಅದಕ್ಕೆ ಒಂದು ರೆಸ್ಪಾನ್ಸ್ ಹೇಗಿದೆ ಈಗ? ಇವಾಗ 3 ಫ್ಯಾಮಿಲಿ ಬಂದೋಗಿದ್ದಾರೆ, ತುಂಬಾ ಚೆನ್ನಾಗಿದೆ. ನಾವು ಬರಬೇಕು ಅಂತನೂ ಕೆಲವು ರೋಟರಿ ಕ್ಲಬ್ ಅವರು ಅಥವಾ ಸ್ಕೂಲ್ ಮಕ್ಕಳಿಗೆ ಮೇನ್ ಇರೋದು ಅವ್ರಿಗೆ ತೋರಿಸ್ಬೇಕು ಅಂತ. ಯಾಕೆಂದ್ರೆ ಇವತ್ತು ಚಿಕ್ಕ ಮಕ್ಕಳಿಗೆ ಏನಾಗಿದೆ ಅಂದ್ರೆ ಊಟ ಎಲ್ಲಿಂದ ಬರ್ತಿದೆ ಅಂದ್ರೆ ಅವ್ರಿಗೆಲ್ಲ ಗೊತ್ತಿರೋದು ಇವತ್ತು ನಮ್ಗೆ ಮೋರಿಂದ ಬರ್ತಾ ಇದೆ, ಯಾವ್ದೊಂದು ಶಾಪಿಂಗ್ ಮಾಲ್ ಇಂದ ಬರ್ತಾ ಅಂತ. ಯಾಕೆಂದ್ರೆ ಅಪ್ಪ ಅಮ್ಮ ಕರ್ಕೊಂಡು ಹೋಗೋದು ಪದಾರ್ಥ ತಗೊಂಬರಕ್ಕೆ ಅಲ್ಲಿಂದ, ಅವ್ರು ಅಂದ್ಕೊಂಬಿಟ್ಟು ಅವ್ರು ಅಲ್ಲಿಂದನೇ ಬರ್ತೇ ಅಂತ. ಬಟ್ ಮೂಲತಃ ಹೇಗೆ ಬೆಳೆಯೋದು, ಅದು ಹೇಗೆ ಹುಟ್ಟುತ್ತೆ ಅದು ಗಿಡ, ಆ ರೈತನ ಕಷ್ಟ ಏನು, ಅದು ಮಣ್ಣಲ್ಲಿ ಆಟ ಆಡಿ ಆ ಫೀಲಿಂಗೇ ಹೋಗ್ಬಿಟ್ಟಿದೆ ಈ ಬ್ಯಾಂಗ್ಳೂರಲ್ಲಿ ಆ ಕಾಂಕ್ರೀಟ್ ಇದರಲ್ಲಿ. ಸೊ ಆ ಸ್ಕೂಲ್ ಟೀಚರ್ಸ್ ಇರ್ಬೋದು, ಪ್ರಿನ್ಸಿಪಲ್ಸ್ ಇರ್ಬೋದು, ಅವ್ರು ಕೇಳ್ತಾವ್ರೆ ನಾವು ಕರ್ಕೊಂಬರ್ಬೋದಾ ನಮ್ಮ ಮಕ್ಕಳನ್ನ ಇಲ್ಲಿಗೆ ಒನ್ ಡೇ ಟ್ರಿಪ್ ಆಗಿ, ಅವ್ರಿಗೆ ಏನಾರ ಇದನ್ನೆಲ್ಲ ಅರ್ಥ ಆಗುತ್ತೆ ಅಂತ. ಸೊ ಅದನ್ನ ಇನ್ನೊಂದು ಸ್ವಲ್ಪ ಅದು ದೇ ವೇಟಿಂಗ್ ಕಂಪ್ಲೀಟ್ಲಿ ಕೋವಿಡ್ ಹೋಗೋದ್ರಿಂದ ಅಥವಾ ಕಮ್ಮಿ ಆಗೋದ್ರಿಂದ ಕಾಯ್ತಾವ್ರೆ, ಒಂದ್ಸತಿ ಅದೋದ್ಮೇಲೆ ಸ್ಟಾರ್ಟ್ ಮಾಡ್ತೀವಿ. ಮತ್ತೆ ಇದುವರೆಗೆ ತೆಂಗಿನ ಮೌಲ್ಯವರ್ಧಿತ ಉತ್ಪನ್ನಗಳ ತಯಾರಿಕೆಯಲ್ಲಿನ ಅನುಭವ ಕುರಿತಂತೆ ಅರಸೀಕೆರೆ ತಾಲೂಕು ಕರಗುಂದ ಗ್ರಾಮದ ಯುವ ಕೃಷಿಕ ಹಾಗೂ ಉದ್ಯಮಿ ಕೆಬಿ ಮಧು ಅವರೊಂದಿಗಿನ ಸಂದರ್ಶನ ಕೇಳ್ತಾ ಇದ್ರಲ್ಲ. ಈ ಸಂದರ್ಶನದ ಮುಂದುವರೆದ ಭಾಗವನ್ನ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡುತ್ತೇವೆ. ರೈತ ಬಾಂಧವರೇ, ನಾಳೆಯ ಕೃಷಿರಂಗ ಪ್ರಸಾರವಾಗುವವರೆಗೂ ನಿಮಗೆ ಹೆಚ್ಚಿನ ಮಾಹಿತಿ ಕೆಬಿ ಮಧು ಅವರಿಂದ ಬೇಕು ಅನ್ನೋದಾದರೆ ಅವರ ಸಂಪರ್ಕಕ್ಕಾಗಿ ದೂರವಾಣಿ ಸಂಖ್ಯೆಯನ್ನು ಹೇಳ್ತಿದ್ದೇವೆ, ಗಮನಿಸಿಕೊಳ್ಳಿ. 9740330316 ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9740330316 ಈ ಸಂಖ್ಯೆಗೆ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ, ಗಮನಿಸಿ. ಈ ಕಾರ್ಯಕ್ರಮದ ಮುಂದುವರೆದ ಭಾಗವನ್ನು ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ಇದುವರೆಗೂ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ತೆಂಗಿನ ಮೌಲ್ಯವರ್ಧಿತ ಉತ್ಪನ್ನಗಳ ತಯಾರಿಕೆಯಲ್ಲಿನ ಅನುಭವಗಳ ಕುರಿತು ಅರಸೀಕೆರೆ ತಾಲೂಕು ಕರಗುಂದ ಗ್ರಾಮದ ಯುವ ಕೃಷಿಕ ಹಾಗೂ ಉದ್ಯಮಿ ಕೆಬಿ ಮಧು ಅವರೊಂದಿಗೆ ಮಾತುಕತೆಯ ಮೊದಲ ಭಾಗ ಕೇಳಿದಿರಿ. ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ರಾಷ್ಟ್ರೀಯ ಕ್ಷಯರೋಗ ನಿರ್ಮೂಲನಾ ಕಾರ್ಯಕ್ರಮ. ಕ್ಷಯ ಸಾಂಕ್ರಾಮಿಕ ರೋಗ. ಕ್ಷಯರೋಗಿ ಪತ್ತೆ ಆದ ಕೂಡಲೇ ಎಲ್ಲಾ ಖಾಸಗಿ ವೈದ್ಯರು ಕಡ್ಡಾಯವಾಗಿ ಸರ್ಕಾರಕ್ಕೆ ವರದಿ ಮಾಡಬೇಕು. ಕ್ಷಯರೋಗ ಸಂಬಂಧಿ ಔಷಧಗಳನ್ನು ವೈದ್ಯರ ಚೀಟಿ ಇಲ್ಲದೆ ನೀಡುವುದು ಅಪರಾಧ. ಕ್ಷಯರೋಗಿಯ ವಿವರ, ಅವರಿಗೆ ಮಾರಾಟ ಮಾಡಿದ ಔಷಧಗಳ ವಿವರವನ್ನು ಎಲ್ಲಾ ಔಷಧ ಅಂಗಡಿಯವರು ದಾಖಲಿಸಲೇಬೇಕು. ಖಾಸಗಿ ವೈದ್ಯರು ಶಿಫಾರಸು ಮಾಡಿದ ಕಫದ ಮಾದರಿ ಪರೀಕ್ಷೆ ಮತ್ತು ವರದಿ ಉಚಿತ. 2025 ಕ್ಷಯರೋಗ ನಿರ್ಮೂಲನೆಯ ಸರ್ಕಾರದ ಸಂಕಲ್ಪಕ್ಕೆ ಖಾಸಗಿ ವೈದ್ಯರೇ ಬನ್ನಿ ಕೈಜೋಡಿಸಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇದುವರೆಗೂ ನಿಮ್ಮ ನೆಚ್ಚಿನ ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರದಿಂದ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಮತ್ತೊಮ್ಮೆ ಎಲ್ಲಾ ರೈತ ಬಂಧವರಿಗೂ ಹಾಗೂ ಆತ್ಮೀಯ ಕೇಳುಗರಿಗೂ ಧನ್ಯವಾದಗಳು. ಇದು ನಿಮ್ಮ ಅಚ್ಚುಮೆಚ್ಚಿನ ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರ. ಈಗ ವೇಳೆ ಸರಿಯಾಗಿ 6:38. ಈಗ ಕೇಳಿ ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಣೆ. ಇನ್ನು ಮುಂದೆ 6:20 ಗಾನಾಂತರಂಗ, ಜನಪ್ರಿಯ ಹಾಡುಗಳ ಹಿಂದಿನ ರೋಚಕ ಕಥೆ, ಪ್ರಸ್ತುತಿ ಎಂ ಶಿವಕುಮಾರ್. 6:51 ಗಾನಾಯಾನ, 7:45 ಸಮಾಚಾರ ದರ್ಶನ, ರಾತ್ರಿ 9:00 ಯುವವಾಣಿಯಲ್ಲಿ ಯುವ ಸ್ವಯಂ ಉದ್ಯೋಗಿ ಹಾಗೂ ಕಲಾವಿದ ಶರಣ್ಕುಮಾರ್ ಅವರೊಂದಿಗೆ ಸಂದರ್ಶನ. ನಂತರ ರಾಯಚೂರಿನ ವರದೇಂದ್ರ ಗಂಗಾಖೇಡ್ ಅವರಿಂದ ಭಕ್ತಿಗೀತೆಗಳನ್ನು ಆಲಿಸಬಹುದು. 9:30 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ರಾಷ್ಟೀಯ ಸಂಗೀತ ಕಾರ್ಯಕ್ರಮ. ಇದರಲ್ಲಿ ಉಸ್ತಾದ್ ಶಫೀಕ್ ರಾಯಚೂರಿನ ವರದೇಂದ್ರ ಗಂಗಾಖೇಡ್ ಅವರಿಂದ ಭಕ್ತಿಗೀತೆಗಳನ್ನು ಆಲಿಸಬಹುದು. 9:30 ದೆಹಲಿ ಕೇಂದ್ರದ ರಾಯಚೂರಿನ ವರದೇಂದ್ರ ಗಂಗಾಖೇಡ್ ಅವರಿಂದ ಭಕ್ತಿಗೀತೆಗಳನ್ನು ಆಲಿಸಬಹುದು. 9:30 ದೆಹಲಿ ರಾಯಚೂರಿನ ವರದೇಂದ್ರ ಗಂಗಾಖೇಡ್ ಅವರಿಂದ ಭಕ್ತಿಗೀತೆಗಳನ್ನು ಆಲಿಸಬಹುದು. 9:30 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ರಾಷ್ಟೀಯ ಸಂಗೀತ ಕಾರ್ಯಕ್ರಮ. 9:30 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ 9:30 ದೆಹಲಿ ಕೇಂದ್ರದ ಸಹಪ್ರಸಾರ 9:30 ದೆಹಲಿ 9:30 ದೆಹಲಿ ಕಾರ್ಯಕ್ರಮ. ಇದರಲ್ಲಿ